ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕೃಷಿ ರಂಗಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕೃಷಿ ರಂಗದಲ್ಲಿ ಕೇಳಿ ಚಿನ್ನದ ಗೆಂಡೆ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಪ್ರಾಯೋಜಕರು ಹಾಸನದ ಗ್ರೀನ್ ಇನ್ನೋವೇಷನ್ ಸೆಂಟರ್. ಚಿನ್ನದ ಗೆಂಡೆ ಅನ್ನ ಬೆಳೆಯೋ ಈ ಮಣ್ಣು ಮನುಜರ ಪಾಲಿನ ನಿಜ ಹೊನ್ನು. ಅನ್ನ ಬೆಳೆಯೋ ಈ ಮಣ್ಣು ಮನುಜರ ಪಾಲಿನ ನಿಜ ಹೊನ್ನು. ಸುತ್ತು ಕೊಡುವ ಭೂತಾಯ ಒಡಲಿಗೆ ಕುತ್ತು ತರಬೇಡಿ ವಿಷವೆಕ್ಕಿ. ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಗ್ರೀನ್ ಇನ್ನೋವೇಷನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ. ಗ್ರೀನ್ ಇನ್ನೋವೇಷನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ. ಆಲೂಗೆಡ್ಡೆ ರೈತರಿಗೆ ಸೂಕ್ತ ಸಮಗ್ರ ಮತ್ತು ವೈಜ್ಞಾನಿಕ ತಂತ್ರಜ್ಞಾನಗಳ ಬಗ್ಗೆ ನಿರಂತರ ಪ್ರಾಯೋಗಿಕ ತರಬೇತಿ ಮತ್ತು ಸಹಕಾರ. ಆಲೂಗೆಡ್ಡೆ ಬೆಳೆಗೆ ಸಂಬಂಧಿಸಿದ ಎಲ್ಲಾ ಪಾಲುದಾರರ ಸಮನ್ವಯತೆ ಮೂಲಕ ಆಲೂಗೆಡ್ಡೆ ಬೆಳೆಗಾರರ ಇಳುವರಿ ಮತ್ತು ಆದಾಯ ಹೆಚ್ಚಿಸುವುದು. ಮಹಿಳೆ ಮತ್ತು ಯುವಕರ ಸಕ್ರಿಯ ಭಾಗವಹಿಸುವಿಕೆ ಮೂಲಕ ಸಮಗ್ರ ಅಭಿವೃದ್ಧಿ. ರೈತ ಅಧ್ಯಯನ ಗುಂಪುಗಳ ಮೂಲಕ ಆಲೂಗೆಡ್ಡೆ ರೈತರ ಸಂಘಟನೆ ಮತ್ತು ಸಬಲೀಕರಣ. ರೈತರಿಂದ ರೈತರಿಗಾಗಿ, ರೈತರ ಸ್ವಾವಲಂಬನೆಗಾಗಿ ರೈತ ಉತ್ಪಾದಕ ಕಂಪನಿಗಳ ರಚನೆ. ರೈತ ಉತ್ಪಾದಕ ಕಂಪನಿಗಳ ಮೂಲಕ ಗುಣಮಟ್ಟದ ಬಿತ್ತನೆ ಗೆಡ್ಡೆ, ಇತರೆ ಬೆಳೆಗಳ ಬಿತ್ತನೆ ಬೀಜ, ಗೊಬ್ಬರ, ಔಷಧಿಗಳನ್ನು ಸೂಕ್ತ ಸಮಯದಲ್ಲಿ ಹಳ್ಳಿಗಳಿಗೆ ನೇರವಾಗಿ ಸರಬರಾಜು. ಗ್ರೀನ್ ಇನ್ನೋವೇಷನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ. ಕೇಳಿ ಕಾರ್ಯಕ್ರಮ ಚಿನ್ನದ ಗೆಂಡೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಚಿನ್ನದ ಗೆಂಡೆ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಸುಧಾರಿತ ಆಲೂಗೆಡ್ಡೆ ಬೇಸಾಯ ಕುರಿತಂತಹ ಸಂವಾದವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಆರ್ ಗಿರಿಧರ್ ಹಾಗೂ ಹಾಸನ ತಾಲೂಕು ಚಿಕ್ಕಡಲೂರು ಗ್ರಾಮದ ಸಿಎನ್ ಸುದೀಪ್. ಸುದೀಪ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಗಿರಿಧರ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವಯಸ್ಸು ಸುದೀಪ್ ಅವರೇ? 31 ಸರ್. ಏನು ವಿದ್ಯಾಭ್ಯಾಸ ಮಾಡಿದಿರಿ? ಪಾಸ್ ಆಗಿದ್ದೀರಾ? ಪಾಸ್ ಆಗಿಲ್ಲ ಸರ್. ಏಕೆ? ಈಗ ಮತ್ತೆ ಬರೆಯಕ್ ಹೋಗ್ಲಿಲ್ಲ ಸರ್. ಎಷ್ಟು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ಬಿಟ್ರೆ? ಎಕ್ಸಾಮ್ನೇ ಬರೀಲಿಲ್ಲ ಸರ್. ಓ, ಪರೀಕ್ಷೆನೇ ಬರೀಲಿಲ್ಲ. ಆಯ್ತು, ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ. ನಮ್ಮ ತಂದೆ ಹೆಸರು ಮಂಜೇಗೌಡ, ತಾಯಿ ಹೆಸರು ಸರೋಜಮ್ಮ. ಜಮೀನು ಎಷ್ಟಿದೆ? ಜಮೀನು 3 ಎಕರೆ ಇದೆ ಸರ್. ಏನೇನು ಬೆಳೆ ಬೆಳೀತಾರೆ? ಆಲೂಗೆಡ್ಡೆ, ಜೋಳ, ರಾಗಿ. ನೀವೆಷ್ಟು ಜನ ಮಕ್ಕಳು? ಸರ್, ನಾನೊಬ್ಬನೇ ಸರ್. ಹೆಣ್ಣು ಮಕ್ಕಳು 3 ಜನ. ಹೌದಾ? ನೀವೇ ದೊಡ್ಡವರ? ನಾನೇ ದೊಡ್ಡ. ಎಲ್ಲ ತಂಗಿಯರು? ಎಲ್ಲ ತಂಗಿಯರು. ಮದುವೆ ಮಾಡಿದೀರಾ? ಮದುವೆ ಮಾಡಿದ್ದೀವಿ ಸರ್. ನೀವು ಮದುವೆ ಆಗಿದ್ದೀರಾ? ಇಲ್ಲ ಸರ್. ತಂಗಿಯರು ಮದುವೆ ಆಗೋವರೆಗೂ ಆಗದ್ ಬೇಡ ಅಂತ ಕಾಯ್ತಿದ್ರ? ಹೌದು ಸರ್. ಈಗ ನೋಡ್ತಾ ಇದ್ದೀರಿ? ನೋಡ್ತಾ ಇದ್ದೀವಿ ಸರ್. ಎಷ್ಟು ವರ್ಷದಿಂದ ಆಲೂಗೆಡ್ಡೆ ಬೆಳೀತಾ ಇದ್ದೀರಿ ಸುದೀಪ್ ಅವರು? ಒಂದು 5 ವರ್ಷದಿಂದ ಬೆಳಿತಿದ್ದೀನಿ ಸರ್. ನಾನು ನಮ್ಮ ಅಪ್ಪಾಜಿ ಅವರು ತುಂಬಾ ವರ್ಷದಿಂದ ಬೆಳೀತಾ ಇದ್ರು, ನಾನೀಗ ಒಂದು 5 ವರ್ಷದಿಂದ ಬೆಳಿತಿದ್ದೀನಿ. ಅಂದ್ರೆ ವ್ಯವಹಾರ ಎಲ್ಲ ಈಗ ನಿಮಗೆ ಕೊಟ್ಬಿಟ್ಟಿದ್ದಾರೆ? ನಮಗೆ ಕೊಟ್ಟಿದ್ದಾರೆ ಸರ್. ನಿಮ್ಮ ತಂದೆ ಅವರು ನಿಮಗೆ ಮಾರ್ಗದರ್ಶನ ಮಾಡ್ಕೊಂಡಿದ್ದಾರೆ? ಹೌದು ಸರ್. ಈಗ ಸಂಪೂರ್ಣ ವ್ಯವಸಾಯ ನಿಮ್ದೇ? ನಮ್ದೇ ಸರ್. ಆಗ್ಲಪ್ಪ. ಜಮೀನಲ್ಲಿ ನೀರಿಗೆ ಬೋರ್ವೆಲ್ ಇದೆಯಾ? ಬೋರ್ ಇದೆ ಸರ್. ಎಷ್ಟು ವರ್ಷ ಆಯ್ತು? ಬೋರ್ ತೆಗ್ಸಿ ಒಂದು 3 ವರ್ಷ ಆಯ್ತು. ನೀವೇ ತೆಗ್ಸಿದ್ದು? ನಾವೇ ತೆಗ್ಸಿದ್ದು. ಮುಂಚೆ ಎಲ್ಲ ಮಳೆ ಅಷ್ಟೇ? ಮಳೆ ಅಷ್ಟೇ. ಎಷ್ಟು ನೀರು ಸಿಕ್ಕಿದೆ ಬೋರ್ವೆಲ್ ಅಲ್ಲಿ? ಸರ್, ಒಂದ್ 2 ಇಂಚ್ ಇದೆ ಸರ್. ಏನೇನ್ ಬೆಳೆ ಬೆಳೀತಾ ಇದ್ದೀರಿ ಈಗ ನೀವು? ಈಗ ಶುಂಠಿ, ಆಲೂಗೆಡ್ಡೆ, ಜೋಳ, ರಾಗಿ. ನಿಮ್ಮ ತಂದೆ ಆಲೂಗೆಡ್ಡೆ ಬೆಳೆ ಬೆಳೀತಾ ಇದ್ದಿದ್ದನ್ನು ತಾವು ನೋಡಿದ್ದೀರಿ? ನೋಡಿದ್ವಿ ಸರ್. ಅಲ್ವಾ? ಅಂದ್ರೆ ನೀವು ಚಿಕ್ಕವರಿದ್ರಿ, ಜೊತೆನಲ್ಲಿ ಹೋಗ್ತಾ ಇದ್ರಿ. ಈಗ ನೀವು ಆಲೂಗೆಡ್ಡೆ ಬೆಳೀತಾ ಇದ್ದೀರಿ ಅಲ್ವಾ? ಏನಾದ್ರು ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದೆ ಸರ್. ಏನು ವ್ಯತ್ಯಾಸ ಹೇಳ್ತೀರಾ? ಸರ್, ಈಗ ಆಗ ಅವರು ಔಷಧಿ ಹೊಡಿತಿರ್ಲಿಲ್ಲ ಸರಿಯಾಗಿ. ಒಂದು ಎತ್ತಿನಲ್ಲಿ ಬೇಸಾಯ ಮಾಡ್ತಿದ್ರು, ಅದು ಸರಿಯಾಗಿ ಇಳುವರಿ ಬರ್ತಿರ್ಲಿಲ್ಲ. ಈಗ ನಾವು ಟ್ಯಾಕ್ಟರ್ ಇದ್ರಲ್ಲಿ ಮಾಡಿ ಈಗ ಇಳುವರಿ ಬರ್ತಾ ಇದೆ. ಒಳ್ಳೆ ಔಷಧಿ ಹೊಡಿತಿದ್ವಿ, ಆಗ ಔಷಧಿ ಎಲ್ಲ ಅಷ್ಟು ಹೊಡಿತಿರ್ಲಿಲ್ಲ. ಹಾಗಾಗಿ ಇಳುವರಿ ಜಾಸ್ತಿ ಇದೆ ಸರ್. ಈಗ ನೀವೆಷ್ಟು ತರತಾ ಇದ್ದೀರಿ? ಚೀಲಕ್ಕೆ 10-12 ಚೀಲ ತೆಗಿತಿದ್ವಿ ಸರ್. ಒಂದ್ ಚೀಲ ಬಿತ್ತನೆ ಹಾಕಿದ್ರೆ 10-12 ಚೀಲ ಗೆಂಡೆ ಬರುತ್ತೆ. ಅದೇ ಪರವಾಗಿಲ್ಲ ಅಂತೀರೋ? ಈಗೀಗ ಅದೇ ಪರವಾಗಿಲ್ಲ ಸರ್. ಈಗೀಗ ನಮಗೆ ಹೌದಾ? ಈಗ ನೀವು ಬೇಸಾಯ ಮಾಡಕ್ ಶುರು ಮಾಡಿದ್ಮೇಲೆ ಆಲೂಗಡ್ಡೆನ ಯಾವ ರೀತಿ ಬೆಳೀತಾ ಇದ್ದೀರಿ, ಯಾವ ತಳಿ ಹಾಕ್ತೀರಿ? ಸರ್ ಹಿಮಾಲಿನಿ ಹಾಕಿದ್ದೀನಿ, ಜ್ಯೋತಿ ಬಟ್ಟಿ ಹಾಕಿದೀವಿ, ಮಹೇಂದ್ರ ಹಾಕಿದ್ದೀನಿ ಸರ್. ಈ ಹಿಮಾಲಿನಿ ತಳಿ ಬಗ್ಗೆ ಹೇಳಿ, ಏನಿದ್ರೆ ವಿಶೇಷ? ಗುಣಮಟ್ಟ ಚೆನ್ನಾಗಿರುತ್ತೆ? ಗುಣಮಟ್ಟ ಚೆನ್ನಾಗಿರುತ್ತೆ ಸರ್, ಇಳುವರಿ ಚೆನ್ನಾಗಿ ಬರುತ್ತೆ. ಉಂಡಿಗೆಂಡೆ ಟ್ರ್ಯಾಕ್ಟರ್ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಇಳುವರಿ ಬರುತ್ತೆ. ಅಂದ್ರೆ ಟ್ರ್ಯಾಕ್ಟರ್ ಅಲ್ಲಿ ಬಿತ್ತನೆ ಮಾಡಿದ್ದೀರಿ, ಉಂಡಿಗೆಂಡೆ ಕತ್ತರಿಸ್ತಾರೆ? ಕತ್ತರಿಸಿ ಹಾಕಕ್ಕೂ ಉಂಡಿಗೆಂಡೆ ಹಾಕಕ್ಕೂ ಏನ್ ವ್ಯತ್ಯಾಸ ಸರ್? ಕತ್ತರಿಸಿ ಹಾಕಿದ್ರೆ ಅದು ಕುಂಠಿತವಾಗುತ್ತೆ ಸರ್, ಉಂಡಿಗೆಂಡೆ ಹಾಕಿದ್ರೆ ನೀಟಾಗಿ ಬರುತ್ತೆ. ಹೌದಾ? ಮಿಷಿನ್ ಅಲ್ಲಿ ಹಾಕಕ್ಕೂ ನೇಗಿಲಲ್ಲಿ ಬೇಸಾಯ ಬೇಸಾಯ ತುಂಬಾ ಖರ್ಚು ಜಾಸ್ತಿ ಆಗುತ್ತೆ, ಟ್ರ್ಯಾಕ್ಟರ್ ಹಾಕಿದ್ರೆ ಖರ್ಚು ಕಮ್ಮಿ ಬರುತ್ತೆ. ಹಂಗಾಗಿ ಟ್ರ್ಯಾಕ್ಟರ್ ಹಾಕೋದು ಉತ್ತಮ ಸರ್. ಎತ್ತಲ ಹಾಕಕ್ಕೆ ಎಷ್ಟು ಖರ್ಚಾಗುತ್ತೆ ಸರ್? ಈಗ ಆರಿಗೆ 1,000 ರೂಪಾಯಿ ಇದೆ, ಅಲ್ಲಿಗೆ ಡಾಕ್ಟರ್ದಿಂದ ಹಿಡಿದು ಅರ್ಥ ಉಡಿಯೋದಿಂದ ಹಿಡಿದು ಹೆಚ್ಚು ಕಮ್ಮಿ ಎಕರೆಗೆ 6,000 ಬೇಕು ಸರ್. 7,000 ರೂಪಾಯಿ ಆಗುತ್ತೆ. ಟ್ರ್ಯಾಕ್ಟರ್ ಅಲ್ಲಿ ಒಂದ್ ದಿವಸಕ್ಕೆ ಎಲ್ಲ ಮುಗಿದೋಗುತ್ತಲ್ಲ ಸರ್. ಎಷ್ಟು ಖರ್ಚಾಗುತ್ತೆ? ಟ್ರ್ಯಾಕ್ಟರ್ಲಿ 3,000 ಆಗುತ್ತೆ ಸರ್. ಅರ್ಧಕ್ಕರ್ಧ ಖರ್ಚು ಉಳಿತಾಯ ಆಗುತ್ತೆ. ಮತ್ತೆ ಬೇರೆ ಇನ್ನೇನಾದ್ರು ಅನುಕೂಲ ಇದೆಯಾ ಟ್ರ್ಯಾಕ್ಟರ್ ಹಾಕಕ್ಕೆ? ಇನ್ನೇನಿಲ್ಲ ಸರ್, ಅಷ್ಟೇನಾ? ಖರ್ಚು ಕಡಿಮೆ ಆಗುತ್ತೆ, ಖರ್ಚು ಕಮ್ಮಿ ಆಗುತ್ತೆ, ಒಳ್ಳೆ ಇಳುವರಿ ಬರುತ್ತೆ ಸರ್. ಒಳ್ಳೆ ಇಳುವರಿ ಯಾಕೆ ಬರುತ್ತೆ ಸರ್? ಅದು ಯಾವಾಗಲೂ ಉಳುಮೆ ಮಾಡಲ್ವಲ್ಲ, ಬೇರೆ ಅರಿಯಲ್ಲ, ಎತ್ತಿನಲ್ಲಿ ಮಾಡಿದ್ರೆ ಬೇರೆ ಎಲ್ಲ ಅರಿತವೆ, ಗೆಂಡೆ ಕುಂಠಿತ ಆಗುತ್ತೆ. ಟ್ರ್ಯಾಕ್ಟರ್ ಹಾಕೋದು ಬೇಕು ಅಂದ್ರೆ ನೀವು ಎತ್ತಲ್ಲಿ ಬಿತ್ತನೆ ಮಾಡಿದ್ರೆ ನೀವು ಪದೇ ಪದೇ ಉಳುಮೆ ಮಾಡ್ತಿರಬೇಕು. ಯಾಕೆ? ಹುಲ್ಲು ಕಳೆ ಬೆಳೆಯುತ್ತೆ, ಮಣ್ಣು ಕೊಡ್ತಾ ಇರಬೇಕು, ಹಾಗಾಗಿ ನೀರು ಬಿಡೋಕೆ ಸಾಲು ಹೊಡಿಬೇಕು. ಹಂಗಾಗಿ ಟ್ರ್ಯಾಕ್ಟರ್ ಹಾಕಿದ್ರೆ ಎಲ್ಲ ಅದ್ರಲ್ಲಿ ಇರುತ್ತೆ ಸರ್. ತಿಂಡು ಇದೆಲ್ಲ ಅದ್ರಲ್ಲಿ ಬಂದ್ಬಿಡುತ್ತೆ, ಮತ್ತೆ ಎತ್ತಿಳಿಸಂಗ ಇಲ್ಲ ಅದ್ರಲ್ಲಿ. ಅಂದ್ರೆ ನೀವು ಟ್ರ್ಯಾಕ್ಟರ್ ಅಲ್ಲಿ ಬಿತ್ತನೆ ಮಾಡ್ಬಿಟ್ರೆ ಕಳೆ ತೆಗಿಯೋಂಗಿಲ್ಲ, ಕಳೆ ತೆಗಿಯಂಗಿಲ್ಲ, ಅಂತರ್ ಬೇಸಾಯ ಮಾಡೋಂಗಿಲ್ಲ, ಒಂದ್ಸರಿ ಬಿತ್ತನೆ ಮಾಡಿ ಆಮೇಲೆ ಕುಯ್ಕ ಮರಕ್ಕೆ ಹೋಗೋದಷ್ಟೇ. ಹೌದಾ? ಹೌದು ಸರ್. ಓಹೋ, ಹಂಗಾಗಿ ನೀವು ಮಿಷಿನ್ ಬಿತ್ತನೆ ಇಷ್ಟಪಡ್ತಿದ್ರಿ? ನಿಮ್ ಪ್ರದೇಶದಲ್ಲೆಲ್ಲ ಹಾಗೇನಾ ಎಲ್ರೂ? ಇಲ್ಲ ಸರ್, ಹಾಗೇನಿಲ್ಲ, ನಾನೊಂದ್ಸತಿ ಹಾಕಿದ್ದೆ ಸರ್. ನಿಮ್ಗೆ ಅನುಕೂಲ ಆಗಿದೆ? ಅನುಕೂಲ ಆಗಿದೆ ಸರ್. ಈಗ ನೀವೆಲ್ಲ ಒಳ್ಳೆ ಗುಣಮಟ್ಟದ ಬಿತ್ತನೆನ ನೋಡಿ ಆಯ್ಕೆ ಮಾಡ್ಕೊಂಡ್ ಬರ್ತೀರಾ ಅಂತ ಹೇಳಿದ್ರಿ ಅಲ್ವಾ? ಎಲ್ಲಿಗೆ ಹೋಗ್ತೀರಾ, ಹೇಗೆ ಬಿತ್ತನೆ ಆಯ್ಕೆ ಮಾಡ್ತೀರಾ, ನಿಮ್ಗೆ ಒಳ್ಳೆ ತಳಿ ಇದು ಒಳ್ಳೆ ಬಿತ್ತನೆ ಅಂತ ಹೇಗ್ ಗೊತ್ತಾಗುತ್ತೆ ಸರ್? ಗಿರಿಧರ ಸರ್ ಅವರು ಈಗ ಅಲ್ಲೇ ತರಿಸಿದ್ರು, ನಮ್ಮ ವೈಸಳ ರೈತ ಉತ್ಪನ್ನ ತರಿಸಿದ್ರು, ಅದು ಉತ್ತಮ ಬಿತ್ತನೆ ಅಂತ ಹೇಳಿ ಬಟ್ಟಿ ಜ್ಯೋತಿ ತರಿಸಿಕೊಟ್ಟಿದ್ದಾರೆ, ನಾವು ಅದನ್ನ ಹಾಕಿದೀವಿ ಸರ್. ಹೇಳಿ ಗಿರಿಧರ್ ಅವರೇ, ನಿಮ್ಮ ಚಟುವಟಿಕೆಗಳು ಏನಿದು? ಸುಸ್ಥಿರ ಸುಸ್ಥಿರ ಅಲಗಡೆ ಬೆಳೆ ಯೋಜನೆಯಲ್ಲಿ ಸರ್, ಈಗ ನಮ್ಮ ರೈತರಿಗೆ ಬಿತ್ತನೆ ಬೀಜ ಎಲ್ಲ ಬೇಕು ಅಂತಂದ್ರೆ ಅವರು ಗುಂಪುಗಳು ಮಾಡ್ಕೊಂಡಿರ್ತಾರೆ, ರೈತ ಅಧ್ಯಯನ ಗುಂಪುಗಳು ಅಂತ ಮಾಡಿರ್ತಾರೆ. ಆ ಗುಂಪುಗಳಲ್ಲಿ ಅವರು ಮೊದಲು ಪಟ್ಟಿ ಮಾಡ್ತಾರೆ, ಯಾವ ತಳಿ ಬೇಕಾಗಿದೆ, ಎಷ್ಟು ಕುಂಟಾಲ ಬೇಕಾಗಿದೆ, ಈ ತರ ಅವರು ಒಂದು ಪಟ್ಟಿಗಳು ಮಾಡ್ತಾರೆ. ಪಟ್ಟಿ ಮಾಡಿ ಇವರು ರೈತ ಉತ್ಪಾದಕ ಕಂಪನಿ, ವೈಸಳ ರೈತ ಉತ್ಪಾದಕ ಕಂಪನಿಗೆ ಈ ಪಟ್ಟಿನ ಅವರು ಕೊಡ್ತಾರೆ. ಅದಕ್ಕೆ ಮುಂಚೆ ಇವರು ಹಣಕಾಸು ರೇಟ್ ಎಲ್ಲ ಮಾಹಿತಿಗಳನ್ನ ತಿಳ್ಕೊಂಡಿರ್ತಾರೆ, ಆ ರೇಟ್ನ ಅಮೌಂಟ್ ಏನಾಗಿರ್ತದೋ ಅದನ್ನ ವೈಸಳ ರೈತ ಉತ್ಪಾದಕ ಕಂಪನಿಗೆ ವರ್ಗಾವಣೆ ಮಾಡ್ತಾರೆ. ಇವರೇನು ಇಂಡೆಂಟ್ ಕೊಟ್ಟಿರ್ತಾರೋ ಅದರ ಪ್ರಕಾರ ನಮ್ಮ ಪಂಜಾಬಿಂದನೇ ನೇರವಾಗಿ ಉತ್ತಮ ಗುಣಮಟ್ಟದ ಬೀಜಗಳನ್ನ, ಯಾವ ತಳಿ ಹೇಳಿರ್ತಾರೋ ಸಂಘಗಳಲ್ಲಿ ಅಂತ ತಳಿಗಳನ್ನೇ ಅವರಿಗೆ ಪೂರೈಸ್ತಾ ಇದೀವಿ ಸರ್. ಇದೆಲ್ಲದ ಕಾರಣ ಮುಖ್ಯ ಸಂಘ, ಅವರು ಮಾಡಿಕೊಂಡ ಸಂಘ. ಹಾಗೂ ಇವರನ್ನೆಲ್ಲ ಕರ್ಕೊಂಡೋಗಿದ್ರೇನ್ರಿ ಪಂಜಾಬ್ಗೆ? ಕರ್ಕೊಂಡೋಗಿ ಸರ್, ಪ್ರತಿ ಲೋಡ್ಗೆ ಇಬ್ಬರನ್ನ ಕಳ್ಸಿಕೊಡ್ತೀವಿ, ನಮ್ಮ ಸಂಸ್ಥೆ ಖರ್ಚಿನಲ್ಲಿ ಕಳ್ಸಿಕೊಡ್ತಾ ಇದೀವಿ. ನೀವು ಹೋಗಿದ್ರೇನ್ರಿ ಗಿರಿಧರ್? ನಮ್ಮ ಸಂಘದಿಂದ ಸಿದ್ದೇಗೌಡರು ಅಂತಿದ್ದಾರೆ, ಅವ್ರು ಹೋಗಿದ್ದಾರೆ ಸರ್. ಇವ್ರ ಸಂಘದಿಂದ ಸಿದ್ದೇಗೌಡ ಅಂತ ಕಳ್ಸಿಕೊಟ್ಟಿದೀವಿ. ನಿಮ್ಗೆ ಹೋಗಿ ಪಂಜಾಬ್ ನೋಡ್ಕೊಂಡ್ ಬರ್ಬೇಕು ಅಂತ ಅನಿಸ್ಲಿಲ್ವಾ? ನೆಕ್ಸ್ಟ್ ಟೈಮ್ ಇದ್ದಾಗ ಹೋಗ್ತೀವಿ ಸರ್. ನೆಕ್ಸ್ಟ್ ಟೈಮ್ ಒಂದ್ ಗುಂಪಿಗೆ ಒಬ್ರೆ ಸರ್. ಹೌದಾ? ನಿಮ್ದು ಗುಂಪಿದ್ಯಾ? ಗುಂಪಿದೆ ಸರ್. ಓ, ಏನ್ ನಿಮ್ ಗುಂಪಿನ ಹೆಸರು? ನಾರಾಯಣ ಭೈರವೇಶ್ವರ ಆಲೂಗಡ್ಡೆ ಅಲ್ವೇ? ಅಂದ್ರೆ ಆಲೂಗಡ್ಡೆ ಬೆಳೆಯೋರೆಲ್ಲ ಸೇರ್ಕೊಂಡಿದ್ದೀರಿ? ಒಂದ್ 20 ಜನ ಸೇರಿದೀವಿ. ಎಲ್ಲರೂ ಚೆನ್ನಾಗಿ ಬೆಳಿತೀರ ಆಲೂಗಡ್ಡೆ? ಎಲ್ಲ ಬೆಳಿತೀವಿ. ಈ ಸಿದ್ದೇಗೌಡರು ಅಂತ ಆಯ್ಕೆ ಮಾಡಿದ್ರಲ್ಲ, ಅವ್ರು ನಿಮ್ ಸಂಘದ ಅಧ್ಯಕ್ಷರೇ ಇದ್ದಾರೆ ಸರ್? ಹೌದಾ? ಹಂಗಾಗಿ ನಾನು ಹೋಯ್ತೀನಿ ಅಂತ. ಅಧ್ಯಕ್ಷನ್ ಇಲ್ಲ ಸರ್, ಗುಂಪದಿಲ್ಲ, ಅವ್ರನ್ನ ಚೂಸ್ ಮಾಡಿ ಕಳಿಸ್ತು. ಯಾಕೆ ಅವ್ರನ್ನೇ ಆಯ್ಕೆ ಮಾಡಿದ್ರಿ ಸರ್? ಅವರು ಒಂದ್ ಸ್ವಲ್ಪ ಒಡನಾಟ ಎಲ್ಲ ಇದು ಚೆನ್ನಾಗಿರೋದ್ರಿಂದ ಅವ್ರನ್ನೇ ಹೋಗಿ ಕಳಿಸಿದ್ದೆ ಸರ್ ನಮ್ಮ ಗುಂಪಿಂದ. ಓಕೆ, ಅವ್ರು ಹೋಗಿ ಏನ್ ತಿಳ್ಕೊಂಬಂದ್ರು ನಿಮ್ಗೆಲ್ಲ? ಏನ್ ಹೇಳಿದ್ರು ಅಲ್ಲಿ ಬಗ್ಗೆ, ಹೆಂಗ್ ಬೆಳೀತಾರೆ, ಹೆಂಗೈತೆ, ಯಾವ ತಳಿ ಇದೆ, ಅದ್ರ ಬಗ್ಗೆ ಎಲ್ಲ ಹೇಳಿದ್ರ ಸರ್? ಅವ್ರು ನೋಡಿದ್ದೆಲ್ಲ ನಿಮ್ಗೆ ಹೇಳಿದ್ರು? ಹೇಳಿದ್ರ ಸರ್. ಹೇಳಿ ಗಿರಿಧರ್ ಅವ್ರೆ, ಈಗ ಅಲ್ಲಿಗೆ ಹೋಗಿ ಅಲ್ಲಿ ನಾವು ಕೆಲವು ಎಲ್ಲಾ ಗುಂಪುಗಳಿಂದ ಸೆಲೆಕ್ಟ್ ಮಾಡಿ ರೈತರುಗಳನ್ನ ನಾವು ಆಯ್ಕೆ ಮಾಡಿ ಕರ್ಕೊಂಡು ಹೋಗಿರ್ತೀವಿ. ಪಂಜಾಬ್, ಹರಿಯಾಣ ಎಲ್ಲಾ ಕಡೆ ಒಂದು ವಾರದ ಅಧ್ಯಯನ ಪ್ರವಾಸ ತರಣೆ ಇರುತ್ತೆ. ಎಲ್ಲಾ ಅಲ್ಲಿ ಬೆಳೀತಕ್ಕಂತ ರೈತರ ಹತ್ರ ನಾವು ಕರ್ಕೊಂಡೋಗಿ ಅವರು ಹೆಂಗ್ ಬೆಳೀತಾರೆ, ಏನೇನು ಔಷಧಿಗಳನ್ನ ಸಿಂಪಡಣೆ ಮಾಡ್ತಾರೆ, ಗೊಬ್ಬರಗಳ ನಿರ್ವಹಣೆ ಯಾವ ತರ ಮಾಡ್ತಿದ್ದಾರೆ ಅಂತ ಎಲ್ಲಾ ಪರಿಚಯ ಆಗುತ್ತೆ ಅವ್ರಿಗೆ ಅಲ್ಲಿ. ಅದಾದ್ಮೇಲೆ ತಳಿಗಳನ್ನ ಯಾವ ತಳಿ ಏನೇನು ಇಳುವರಿ ಬರುತ್ತೆ ಅಲ್ಲಿ ಮಾಹಿತಿ ಕೊಡ್ತಾರೆ. ಅದರ ಪ್ರಕಾರ ಇವರು ಅಲ್ಲಿಂದ ಏನು ತಿಳ್ಕೊಂಡು ಬಂದಿರ್ತಾರೆ ಅದನ್ನ ಎಲ್ಲಾ ಸಂಘಗಳಲ್ಲೂ ಕೂಡ ಸದಸ್ಯರುಗಳಿಗೆ ಮಾಹಿತಿ ಕೊಡ್ತಾರೆ. ಅದರಿಂದನೇ ನಾವು ಇಲ್ಲಿ ಯಾರು ಸ್ವಲ್ಪ ಆಕ್ಟಿವ್ ಆಗಿರ್ತಾರೋ ಎಲ್ಲ ಮಾಹಿತಿ ಗೊತ್ತಿರ್ತದೋ ಆಲೂಗಡ್ಡೆ ಸಂಬಂಧ ಗೊತ್ತಿರ್ತಕ್ಕಂಥ ರೈತರುಗಳನ್ನ ನಾವು ಅಲ್ಲಿ ಪಂಜಾಬ್ಗೆ ಕರ್ಕೊಂಡು ಹೋಗಿ ಎಲ್ಲ ಇದು ಮಾಡ್ತಿರ್ತೀವಿ ಸರ್. ಅಲ್ಲೆಲ್ಲ ಹೋಗಿ ನೋಡ್ಕೊಂಬಂದ್ರೆ ಒಳ್ಳೆ ಮಾಹಿತಿ ದೊರೆಯುತ್ತೆ, ಆಲೂಗಡ್ಡೆ ಬೆಳೆಯಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತಾ ಸುದೀಪ್ ಅವರು? ಓಕೆ ಸರ್, ಅನ್ಸುತ್ತೆ ಅನ್ಸುತ್ತೆ. ಅವ್ರಿಗೆ ಹೋಗಿ ನೋಡ್ಕೊಂಬಂದ್ರಲ್ಲ, ಈಗ ಅವ್ರು ಚೆನ್ನಾಗಿ ಬೆಳೆದಿದ್ದಾರೆ ಆಲೂಗಡ್ಡೆನ? ಹೌದು ಸರ್. ನಿಮ್ ಬೆಳೆಗಿನ ಚೆನ್ನಾಗಿದ್ಯಾ? ಇಲ್ಲ ಸರ್, ಒಂದೇ ಸಮಯ ಇದೆ. ಅವ್ರ ಮಾಹಿತಿ ನಮಗೆ ಕೊಟ್ಟಿದಾರ, ನಾವು ಅದೇ ತರ ಬೆಳೆದಿದೀವಿ. ಹೌದಾ? ಈ ವರ್ಷ ಹೆಂಗ್ ಆಲೂಗಡ್ಡೆ ಬೆಳೆದ್ರಿ ಹೇಳ್ರಿ ಒಂಚೂರು ನನಗೆ ಸರ್. ಈ ವರ್ಷ ಎಷ್ಟು ಎಕರೆ ಬಿತ್ತನೆ ಮಾಡಿದ್ರಿ? ಸರ್, ಈ ವರ್ಷ 3 ಎಕರೆ ಬಿತ್ತನೆ ಮಾಡಿದೀನಿ ಸರ್. 3 ಎಕರೆ? 3 ಎಕರೆ ಬಿತ್ತನೆ. ಜಮೀನ್ ಪೂರ್ತಿ ಅದನ್ನೇ ಹಾಕ್ಬಿಟ್ಟಿದ್ದೀರಾ? ಇಲ್ಲ ಸರ್, ಬೇರೆ ಗುತ್ತಿಗೆ ಎಲ್ಲ ಮಾಡಿದೀನಿ. ಹೌದಾ? ಗುತ್ತಿಗೆಗೂ ಜಮೀನ್ ಸಿಗುತ್ತಾ? ಹೌದು ಸರ್. ಹೌದು ಸರ್. ಎಷ್ಟೆಕರೆ ಗುತ್ತಿಗೆ ಸರ್? 2 ಎಕರೆ ಗುತ್ತಿಗೆ ಮಾಡಿದೀನಿ ಸರ್. ನಿಮ್ ಜಮೀನ್ 1 ಎಕರೆ? ನಮ್ದೆಲ್ಲ ಸರ್, ನಮ್ದು 3 ಎಕರೆ ಇದೆ, ಬೇರೆ ಒಂದು 3 ಎಕರೆ ಗುತ್ತಿಗೆ ಮಾಡಿದೀನಿ. ಹೇಳಿ, ಯಾವ ತರ ಬೆಳೆದ್ರಿ, ಯಾವ ತಳಿ ಹಾಕಿದ್ರಿ? ಸರ್, ಈಗ ನಾನು ಬಟ್ಟಿ ಹಾಕಿದೀನಿ, ಅಷ್ಟು ಜ್ಯೋತಿ IF ಹಾಕಿದೀನಿ, ಒಂದ್ ಸ್ವಲ್ಪ NAF ಹಾಕಿದೀನಿ ಸರ್, ಜ್ಯೋತಿ ಎಲ್ಲ ಫುಲ್. ಬಿತ್ತನೆ ತರಿಸ್ಕೊಟ್ರು ಅಂತ ಹೇಳಿದ್ರಿ? ಹೌದ್ ಸರ್. ಮಿಷಿನ್ ಅಲ್ಲಿ ಬಿತ್ತನೆ ಮಾಡಿದ್ರಿ? ಇಲ್ಲ ಸರ್, ಎತ್ತನೆಲ್ಲ ಬಿತ್ತನೆ ಮಾಡಿದೀನಿ. ಹೌದಾ? ಹೌದು. ಮತ್ತೆ ಖರ್ಚು ಜಾಸ್ತಿ ಆಗುತ್ತೆ ಎತ್ತನಲ್ಲಿ ಅಂತೀರಿ? ಸರ್, ಎತ್ ನಮ್ದು ಇರೋದ್ರಿಂದ ಸರ್, ಎತ್ ನಮ್ಮವಿದಾವೆ, ಹಂಗ ಖರ್ಚು ಕಮ್ಮಿ. ಎತ್ ಇಲ್ಲವಾದರೂ ಅವ್ರಿಗೆ ಟ್ರ್ಯಾಕ್ಟರ್ ಬಿಟ್ಟು ಸರ್. ಮತ್ತೆ ಹಂಗ ಹೇಳಿ, ಎತ್ತ ನಮ್ದೇ ಇದ್ರೆ ಖರ್ಚು ಕಡಿಮೆ ಆಗ್ತದೆ. ಎಷ್ಟು ಖರ್ಚಾಯ್ತು ಈಗ ನಿಮಗೆ ಬಿತ್ತನೆ ಮಾಡಕ್ಕೆ? ಅಲೆಗೆಡ್ಡೆ 2.5 ಸಾವಿರ ಕ್ವಿಂಟಾಲ್ ತಂದಿದೀವಿ, 5 ಚೀಲ ಗೊಬ್ಬರ ಹಾಕಿದೀವಿ ಸರ್, 4 ಸತಿ ಔಷಧಿ ಹೊಡೆದಿದೀವಿ ಎಕರೆಗೆ. ಇನ್ವೆಸ್ಟ್ಮೆಂಟ್ ಎಕರೆಗೆ ಏನೇನ 30,000 ಇದೆ ಸರ್. ಹೌದಾ? ಹೌದು ಸರ್. ಏನ್ ಇಳುವರಿ ಬರ್ಬೋದು ಅಂತ ನಿರೀಕ್ಷೆ ಮಾಡ್ತಿದ್ದೀರಿ? ನಿರೀಕ್ಷೆ ಸರ್, 8-10 ಚೀಲ ಬರ್ಬೋದು ಅನ್ಕೊಂಡಿದ್ದೀವಿ ಸರ್. ಮಳೆ ಜಾಸ್ತಿ ಆಗೋದ್ರಿಂದ 8-10 ಚೀಲ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ ಸರ್. ಒಳ್ಳೆ ರೇಟ್ ಇದೆ ಈ ಸತಿ, ಮಳೆ ಜಾಸ್ತಿ ಆಗೋದ್ರಿಂದ ಇಳುವರಿ ಒಂದ್ ಸ್ವಲ್ಪ ಕಮ್ಮಿ ಆಗ್ಬಹುದು. ಹೇಳಿ ಗಿರಿಧರ್, ಯಾವ ರೀತಿ ಆಲೂಗಡ್ಡೆ ಬೆಳಿಬೇಕು ಅಂತ? ಅದೇ ಸರ್, ನಾವು ಎಲ್ಲಾ ರೈತರು ಕೂಡ ಎಲ್ಲಾ ರೈತ ಅಧ್ಯಯನ ಗುಂಪುಗಳಿಗೆ ಮಾಹಿತಿ ಕೊಟ್ಟಿದೀವಿ, ಅಂದ್ರೆ ತರಬೇತಿಗಳ ಮುಖಾಂತರ ನಾವು ಮಾಹಿತಿಗಳು ಕೊಟ್ಟಿದೀವಿ. ಸಪ್ತ ಸೂತ್ರಗಳು ಅಂತ ನಾವು ನಮ್ಮ ಸುಸ್ಥಿರ ಆಲೂಗಡ್ಡೆ ಬೆಳೆಯೋದಿನಲ್ಲಿ ಭೂಮಿ ಸಿದ್ಧತೆಯಿಂದ ಆರಂಭಿಸಿ ಮತ್ತೆ ರೋಗಗಳ ಕೀಟಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು, ಪೋಷಕಾಂಶಗಳ ನಿರ್ವಹಣೆ ಮಾಡ್ತಕ್ಕಂಥದ್ದು, ನೀರಾವರಿ ನಿರ್ವಹಣೆ ಮಾಡ್ತಕ್ಕಂಥದ್ದು, ಮತ್ತೆ ಬೀಜಗಳನ್ನ ಯಾವ ತರ ನಾವು ಆಯ್ಕೆ ಮಾಡಬೇಕು, ಈ ತರದೆಲ್ಲ ನಾವು ಅದರಲ್ಲಿ ಸಪ್ತಸೂತ್ರಗಳಲ್ಲಿ ಮಾಹಿತಿ ಕೊಟ್ಟಿರ್ತೀವಿ ಸರ್. ಅದ್ರ ಪ್ರಕಾರ ಅವರು ಭೂಮಿ ಸಿದ್ಧತೆಯನ್ನ ಸ್ಟಾರ್ಟ್ ಮಾಡಿ ಮೊದಲು ಆಳ ಉಳುಮೆ ಮಾಡಬೇಕು, ಆಮೇಲೆ ಬೀಜದ ಆಯ್ಕೆ ಮಾಡಿ ಬೀಜೋಪಚಾರ ಮಾಡಬೇಕಾಗುತ್ತೆ. M45 ನಲ್ಲಿ ಮ್ಯಾಂಗೋಜ್ ಬಂತಿದೆ ಸರ್, ಅದರಲ್ಲಿ ಬೀಜೋಪಚಾರ ಮಾಡಿ ಕೆಲವರು ಸೈಜ್ ತಕ್ಕಂಗೆ ಅವರು ಕೆಲವನ್ನ ಕಟ್ ಮಾಡ್ತಾರೆ, ಕೆಲವರು ಉಂಡಿಗೆಡ್ಡೆ ಹಾಕ್ತಾರೆ. ಆ ತರದ ಕಟ್ ಮಾಡಿ ಹಾಕ್ತು ಅಂದ್ರೆ ಅದಕ್ಕೆ ಬೀಜೋಪಚಾರ ಮಾಡಲೇಬೇಕು, ಖಂಡಿತ ಮಾಡಬೇಕು. ಬೀಜೋಪಚಾರ ಮಾಡಿ ಅದನ್ನ ನಾವು ಭೂಮಿಗೆ ಬಿತ್ತನೆ ಮಾಡಬೇಕಾಗುತ್ತೆ. ಬಿತ್ತನೆ ಆದ ಒಂದು ವಾರಕ್ಕೆ ನಾವು ಮೊದಲು ಕಳೆ ಔಷಧಿ ಹೊಡಿಬೇಕಾಗುತ್ತೆ. ಕಳೆ ಔಷಧಿ ಮಾಡ್ತಂದ್ರೆ ತುಂಬಾ ಖರ್ಚು ಕಡಿಮೆ ಆಗುತ್ತೆ, ಕಳೆ ನಿರ್ವಹಣೆ ಆಗುತ್ತೆ. ಅದಾದ ನಂತರ 20-25 ದಿವಸಕ್ಕೆ ಒಂದು M45 ಮ್ಯಾಂಗೋಜಬ್ನ ಪ್ರತಿ 10 ದಿನಕ್ಕೊಂದ್ಸಲ ಸಿಂಪರಣೆ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಏನು ಗೊಬ್ಬರಗಳು ಕೊಡಬೇಕಾಗಿರುತ್ತೋ ಅದನ್ನೆಲ್ಲ ಕೊಡಬೇಕಾಗುತ್ತೆ. ಅಂದ್ರೆ ಆರಂಭದಲ್ಲಿ ಅವರು ಸೆಟ್ರೈಟ್ ಕೊಡಬೇಕಾಗುತ್ತೆ, ಮತ್ತೆ DAP ಮತ್ತೆ ಪೊಟಾಷ್ಗಳನ್ನ ಕೊಡಬೇಕಾಗಿರುತ್ತೆ ಆರಂಭದಲ್ಲಿ. ಅದಾದ ನಂತರ ರೋಗಗಳು ಇಲ್ಲ ಅಂತಂದ್ರೆ ಮ್ಯಾಂಗೋಜಬ್ ಸ್ಪ್ರೇ ಸಿಂಪರಣೆ ಮಾಡ್ಕೊಂಡಿದ್ರೆ ಸಾಕು. ರೋಗಗಳಿತ್ತು ಅಂದ್ರೆ ಅದ್ರ ತಕ್ಕಂಗೆ ಔಷಧಿಗಳನ್ನ ಸಿಂಪರಣೆ ಮಾಡಬೇಕಾಗುತ್ತೆ. ರೋಗಗಳಂದ್ರೆ ಜಾಸ್ತಿ ಬರ್ತಕ್ಕಂಥದ್ದು ಕರಿಕಡ್ಡಿ ಅಂತ ಒಂದು ಹೇಳ್ತೀವಿ, ಮತ್ತೆ ಅಂಗಮಾರಿ ಅಂತ ಒಂದು ಹೇಳ್ತೀವಿ. ಅರ್ಲಿ ಬ್ಲೈಟ್, ಲೇಟ್ ಬ್ಲೈಟ್ ಎರಡೂ ಕೂಡ ಬರ್ತಕ್ಕಂಥದ್ದು ಅಕಸ್ಮಾತ್ ಜಾಸ್ತಿ. ಅದಕ್ಕೆ ತಕ್ಕಂಗೆ ನಾವು ಕರಿಕಡ್ಡಿ ಬಂತು ಅಂದ್ರೆ ಮೈಟೆಕ್ಸ್, ಮೇಡನ್ನು ಈ ತರದ ನಾವು ಸ್ಪ್ರೇ ಮಾಡ್ತೀವಿ, ಸಿಂಪರಣೆ ಮಾಡ್ತೀವಿ. ಅಂಗಮಾರಿ ಬಂತು ಅಂದ್ರೆ ಮಾಕ್ಸಿಮೇಟ್ ಮಾಡ್ತೀವಿ. ಮಾಕ್ಸಿಮೇಟ್ ಅಲ್ಲಿ ಕಂಟ್ರೋಲ್ ಆಗಲಿಲ್ಲ ಅಂತಂದ್ರೆ ಅಕ್ರೋಬೆಟ್ ಹೋಗ್ತೀವಿ. ಅಕ್ರೋಬೆಟ್ ಅಲ್ಲೂ ಕೂಡ ಕಂಟ್ರೋಲ್ ಆಗಲಿಲ್ಲ ಅಂದ್ರೆ ಜೊತೆನಲ್ಲಿ ಸೆಕ್ಟಿನ್ ಕೂಡ ಇದು ಮಾಡ್ತೀವಿ. ಇದು ರೋಗ ಮತ್ತು ಕೀಟಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು. ಅವಶ್ಯಕತೆ ತಕ್ಕಂಗೆ ನೀರನ್ನ ನಾವು ಕೊಡ್ತಕ್ಕಂಥದ್ದು. ಹನಿ ನೀರಾವರಿ ಆದ್ರೆ ತುಂಬಾ ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಇದನ್ನ ಅಳವಡಿಸ್ಕೋಬೇಕು ಅಂತ ನಾವೆಲ್ಲ ರೈತ ಅಧ್ಯಯನ ಗುಂಪುಗಳಲ್ಲಿ ಕೂಡ ನಾವು ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ ಸರ್. ನೀವು ಹನಿ ನೀರಾವರಿ ಮಾಡಿದಿರಾ? ಇಲ್ಲ ಸರ್, ಹನಿ ನೀರಾವರಿ ಮಾಡಿಲ್ಲ. ಯಾಕೆ ಮಾಡಲಿಲ್ಲ? ದುಡ್ಡು ಖರ್ಚಾಯ್ತದೆ ಅಂತ? ಇಲ್ಲ ಸರ್, ಹಂಗೇನಿಲ್ಲ. ಈ ಮಳೆಗಾಲದಲ್ಲಿ ಇಲ್ಲ ಸರ್, ದೇಶೀಯ ಬೆಳೆಗೆ ಹನಿ ನೀರಾವರಿ ಮಾಡಬೇಕು. ಹೌದಾ? ಹೌದು ಸರ್. ಮಳೆಗಾಲದಲ್ಲಿ ಬೆಳೆದ್ರೆ ಹನಿ ನೀರಾವರಿ ಬೇಡ ಅಂತ? ಅವಶ್ಯಕತೆ ಇಲ್ಲ ಅಂತ ಸರ್. ಮುಂದೆ ಮಾಡ್ತೀರಾ? ಮುಂದೆ ಮಾಡ್ತೀರ ಅಂದ್ರೆ ನೀವು ಬೇಸ್ಗೆನಲ್ಲೂ ಆಲೂಗಡ್ಡೆ ಬೆಳಿತೀರ? ಹೌದು ಸರ್, ಬೆಳಿತೀವಿ. ಹೌದಾ? ಅವಾಗ ಹನಿ ನೀರಾವರಿ ಮಾಡ್ತೀರಾ? ಹೌದು ಸರ್, ಮಾಡಿಲ್ಲ, ನೆಕ್ಸ್ಟ್ ಮಾಡ್ಬೇಕು ಅನ್ಕೊಂಡಿದ್ವಿ. ಮುಂದೆ ಮಾಡ್ಬೇಕು ಅನ್ಕೊಂಡಿದ್ದೀರಿ. ಈ ವರ್ಷ ನಿಮ್ಮ ಆಲೂಗಡ್ಡೆ ಬೆಳೆಗೆ ಏನ್ ರೋಗ ಕೀಟ ಬರ್ಲಿಲ್ವಾ? ಬಂದಿ ಸರ್, ಕರಕಡ್ಡಿ ರೋಗ ಬಂದಿದೆ. ಈಗ 2 ವಾರ ಅಂಗಮಾರಿ ಸ್ಟಾರ್ಟ್ ಆಗಿದೆ ಸರ್ ಈಗ. ಹೌದಾ? ಹೌದು ಸರ್. ಯಾವ್ದು ಬರಬಾರದು ಅಂತಿರೋ ಅದೇ ಬಂದ್ಬಿಟ್ಟದಲ್ಲ ಸರ್. ಮತ್ತೆ ಬರದಂಗ್ ಬೆಳಿಬೇಕಲ್ವೇ ನೀವು? ಹೌದು ಸರ್, ವಾತಾವರಣ ವಾತಾವರಣದಿಂದ ಬರ್ತಾ ಔಷಧಿ ಎಲ್ಲ ಹೊಡೆದಿದೀವಿ, ಆದ್ರೂ ಕಂಟ್ರೋಲ್ ಆಗ್ಲಿಲ್ಲ. ಹೌದಾ? ಹೌದು. ಏನ್ರಿ ಗಿರಿಧರ್, ಕಂಟ್ರೋಲ್ ಆಗ್ಲಿಲ್ಲ ಅಂತಾರೆ? ಅದೇ ಕಂಟ್ರೋಲ್ ಆಗುತ್ತೆ ಅಂದ್ರೆ ಮಳೆ ತುಂಬಾ ಒಂದು ವಾರದಿಂದ ಕಂಟಿನ್ಯೂಸ್ ಮಳೆ ಇದೆ. ಮತ್ತೆ ಒಂದು ವಾರ ತುಂಬಾ ಬಿಸಿಲಿರುತ್ತೆ, ಈ ತರದ ಹವಾಮಾನ ವೈಪರೀತ್ಯದಿಂದ ಈ ತರದೆಲ್ಲ ನಡೀತದೆ. ತಕ್ಕಂಗೆ ನಾವು ಸಿಂಪಡಣೆ ಮಾಡ್ಕೊಂಡ್ರೆ ಖಂಡಿತ ಗುಣ ಆಗುತ್ತೆ, ಏನು ಸಮಸ್ಯೆ ಇಲ್ಲ ಸರ್. ಹೌದನ್ರಿ, ಕಂಟ್ರೋಲ್ ಆಗಿದೆ ಅನ್ಸೋರು ಅಕ್ರೋಬೇಟ್ ಹೊಡೋದ್ರಿಂದ ಅನ್ಸೋರು ಕಂಟ್ರೋಲ್ ಆಗಿದೆ. ಎಷ್ಟು ಸರಿ ಹೊಡೆದ್ರೆ ಅಕ್ರೋಬೇಟ್ ನ? ಅಕ್ರೋಬೇಟ್ 2 ಸರಿ ಹೊಡೆದಿದ್ವಿ ಸರ್. ಈಗ ನಿಮ್ಗೆ ಕೀಟ ರೋಗ ಎಲ್ಲ ಗುರುತಾಗ ಬರುತ್ತಾ? ಹೌದು ಸರ್. ಹೆಂಗ್ ಕಲ್ತ್ಕೊಂಡ್ರಿ ಸರ್? ಗಿರಿಧಾರವ್ರು ಹೇಳಿದ್ರು, ಹಂಗಾಗಿ ಕಲ್ತ್ಕೊಂಡಿದ್ವಿ ಸರ್. ಅವರೊಂದು ಮೊಬೈಲ್ ಆಪ್ ಏನೋ ಡೆವಲಪ್ ಮಾಡಿದ್ದಾರೆ ಸರ್, ನಮಗೆ ಮಾಡ್ಕೊಟ್ಟಿದ್ದಾರೆ. ನಮಗೆ ನಮ್ಮಲ್ಲಿದೆ ಸರ್. ಹೌದಾ? ಹೌದು ಸರ್. ನಿಮ್ದು ಸ್ಮಾರ್ಟ್ ಫೋನ್? ಹೌದು ಸರ್. ಸ್ಮಾರ್ಟ್ ರೈತರು ನೀವು? ಹೌದು ಸರ್. ಸುದೀಪ್ ಅವರು? ಹೌದು ಸರ್. ಅಲ್ವಾ, ಅದರಲ್ಲೆಲ್ಲ ನೋಡ್ಕೋತೀರಾ? ಹೌದು ಸರ್, ನೋಡ್ತೀನಿ. ಹೌದು ಸರ್. ರೋಗ ಯಾವ ತರ ಇರುತ್ತೆ, ಕೀಟ ಯಾವ ತರ ಇರುತ್ತೆ? ಹೌದು ಸರ್. ನಿಮ್ ಮೊಬೈಲ್ ಅಲ್ಲೂ ಇದೆಯಾ ಅದು ಆಪ್? ಆಪ್ ಇದೆ ಸರ್. ಹೇಳಿ ಗಿರಿಧರ್ ಅವರೇ, ನೀವೇ ಅದ್ರ ಬಗ್ಗೆ. ಆದ್ರೆ ಆಂಡ್ರಾಯ್ಡ್ ಎಲ್ಲಾ ಫೋನ್ ಇರ್ತಕ್ಕಂತ ನಮ್ಮ ಎಲ್ಲಾ ಸಂಘದ ಸದಸ್ಯರುಗಳಿಗೆ ಒಂದು ಸ್ಮಾರ್ಟ್ ಫಾರ್ಮಿಂಗ್ ಪೊಟೆಟ್ ಇಂಡಿಯಾ ಅಂತಕ್ಕಂಥ ಪ್ಲೇ ಸ್ಟೋರ್ ನಲ್ಲಿ ಹೋದ್ರೆ ಅದು ಇನ್ಸ್ಟಾಲ್ ಮಾಡಬಹುದು ಸರ್. ಎಲ್ಲರೂ ಕೂಡ ನಾವು ಎಲ್ಲಾ ಸಂಘದ ಸದಸ್ಯರುಗಳು ಕೂಡ ಮಾಡಿದೀವಿ, ಅದಲ್ಲದೆ ಸಂಘದಲ್ಲಿ ಇಲ್ಲೇ ಇರತಕ್ಕಂಥವ್ರು ಕೂಡ ನಾವು ಕೆಲವರಿಗೆ ಮಾಡಿದೀವಿ. ಕೆಲವು ಹಳ್ಳಿಗಳಿಗೆ ಹೋದ್ರೆ ನಾನ್ ಪ್ರಾಜೆಕ್ಟ್ ವಿಲೇಜ್ ಅಂತ ಹೇಳ್ತೀವಿ, ಅಲ್ಲೂ ಕೂಡ ಮಾಡಿದೀವಿ. ಯಾರು ಬೇಕಾದ್ರೂ ಮಾಡ್ಕೋಬಹುದು? ಯಾರು ಬೇಕಾದ್ರೂ ಮಾಡ್ಕೋಬಹುದು ಸರ್. ಮಾಡ್ಕೊಂಡ್ರೆ ಅದು ಆಲ್ರೆಡಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅದರಲ್ಲಿ. ಸ್ಮಾರ್ಟ್ ಫಾರ್ಮಿಂಗ್ ಪ್ರೊಟೆಕ್ಟ್ ಇಂಡಿಯಾ ಪ್ಲೇ ಸ್ಟೋರ್ ಹೋದ್ರೆ ಇನ್ಸ್ಟಾಲ್ ಮಾಡ್ಕೋಬಹುದು. ಅದರಲ್ಲಿ ದೈನಂದಿನ ಸಲಹೆಗಳು ಸಿಗುತ್ತೆ, ಬಿತ್ತನೆಗೆ ಮುಂಚೆ ನಾವು ಏನ್ ಮಾಡ್ಬೇಕು ಅನ್ನೋದ್ರ ಸಿಗುತ್ತೆ, ಮತ್ತೆ ಔಷಧಿಗಳನ್ನ ಸಿಂಪಡಣೆ ಮಾಡ್ತಕ್ಕಂಥದ್ದು ಸಿಗುತ್ತೆ, ಮತ್ತೆ ರೋಗ ಮತ್ತು ಕೀಟಗಳನ್ನ ಗುರುತಿಸುವಿಕೆ ಬಗ್ಗೆ ಸಿಗುತ್ತೆ, ಮತ್ತೆ ನೀರಾವರಿ ಯಾವ ತರ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಿಗುತ್ತೆ, ಮತ್ತೆ ಪೋಷಕಾಂಶ ನಿರ್ವಹಣೆ ಇದೆ, ಜೊತೆಗೆ ಹವಾಮಾನ ವೈಪರೀತ್ಯ ಏನೇನಿದೆ, ಮಳೆ ಇದು ಬೆಳೆ ಏನು ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಸಂಪೂರ್ಣವಾಗಿ ಅದರಲ್ಲಿ ಸ್ಮಾರ್ಟ್ ಫಾರ್ಮಿಂಗ್ ಪ್ರೊಟೆಕ್ಟ್ ಇಂಡಿಯಾದಲ್ಲಿ ಆಲೂಗಡ್ಡೆ ಸಂಬಂಧಪಟ್ಟಂತ ಮಾಹಿತಿಗಳೆಲ್ಲ ಕೂಡ ಸಿಗುತ್ತೆ. ಪ್ರತಿಯೊಬ್ಬರು ಕೂಡ ನಾವು ಇದನ್ನ ಸಂಘದ ಸದಸ್ಯರು, ಸಂಘದ ಸದಸ್ಯರು ಅಲ್ಲದವರಿಗೂ ಕೂಡ ನಾನ್ ಪ್ರಾಜೆಕ್ಟ್ ವಿಲೇಜ್ ಗಳಲ್ಲೂ ಕೂಡ ನಾವು ಇದನ್ನ ಮಾಹಿತಿಗಳನ್ನ ಕೊಟ್ಟಿದ್ದೀವಿ. ಜೊತೆಗೆ ಆಂಡ್ರಾಯ್ಡ್ ಫೋನ್ಗಳಲ್ಲಿ ನಾವೇ ನೇರವಾಗಿ ಅವರಿಗೆ ಇನ್ಸ್ಟಾಲ್ ಮಾಡಿಸ್ಕೊಟ್ಟಿದ್ದೀವಿ ಸರ್. ಜೊತೆ ಇನ್ನು ಮುಂದೆ ಮಾಡ್ಕೋಬಹುದು ಅಂದ್ರೂ ಕೂಡ ಯಾರು ಆಸಕ್ತಿ ಇದ್ದವರು ಕೂಡ ನಾವು ಮಾಹಿತಿ ಕೊಡ್ತೀವಿ ಸರ್. ಸ್ಮಾರ್ಟ್ ಫಾರ್ಮಿಂಗ್ ಪ್ರೊಟೆಕ್ಟ್ ಇಂಡಿಯಾ ಬಗ್ಗೆ ಸುದೀಪ್ ಅವರೇ, ಈಗ ನೀವೊಂದು ಸಂಘ ಮಾಡಿದ್ರಲ್ಲ. ಹೌದು ಸರ್. ಅದರಿಂದ ಏನ್ ಅನುಕೂಲ ಆಗಿದೆ ಸರ್? ಅದರಿಂದ ಗೊಬ್ಬರ, ಬಿತ್ತನೆ ಬೀಜ, ಆಮೇಲೆ ನಮ್ದಾದ ಒಂದು ಸಂಘ ಇದೆ, ಅದರಿಂದ ಎಲ್ಲ ಅನುಕೂಲ ಆಗುತ್ತೆ ಸರ್. ಜನಗಳು ಬಂದು ಗುಂಪು ಸೇರಿ ಅದ್ರ ಬಗ್ಗೆ ಚರ್ಚೆ ಮಾಡಿ ತಿಂಗಳಿಗೊಂದ್ಸಲ ಸೇರಿ ಎಲ್ಲ ಚರ್ಚೆ ಮಾಡ್ತೀವಿ ಸರ್. ಏನ್ ಚರ್ಚೆ ಮಾಡ್ತೀರಿ? ಬೆಳೆ ಹೆಂಗಿದೆ, ಏನು ಎಂತು ಎಲ್ಲ ಚರ್ಚೆ ಮಾಡಿ, ರೋಗ ಯಾವ್ದಿದೆ ಏನಂತ, ಯಾವ್ದು ಹೊಡಿಬೇಕು ನೆಕ್ಸ್ಟ್, ಅವೆಲ್ಲ ಚರ್ಚೆ ಮಾಡ್ತೀವಿ ಸರ್. ಉಳಿತಾಯ ಏನಾದ್ರು ಮಾಡ್ತೀರಾ? ಹಣ ಉಳಿತಾಯ ಮಾಡ್ತೀವಿ ಸರ್. ಎಷ್ಟು ಮಾಡ್ತೀರಿ ಸರ್? ತಿಂಗಳ 100 ರೂಪಾಯಿ ಕಟ್ಕೊಂಡು 20 ಜನ ಸೇರಿ ತಿಂಗಳ 2000 ಆಗುತ್ತೆ, ಅದು ಉಳಿತಾಯ ಮಾಡ್ಕೊಂಡು ಹೋಗ್ತೀವಿ ಸರ್. ಎಷ್ಟು ದುಡ್ಡು ಉಳಿಸಿದ್ರಿ ಇಲ್ಲಿವರೆಗೆ ಸರ್? ಇಲ್ಲಿವರೆಗೆ ಒಂದು 25,000 ಇದೆ ಸರ್. ಈಗ ಮಾಡ್ರಿ ನಮ್ ಸಂಘ. ಆಯ್ತು. ಅದರಲ್ಲಿ ಸಾಲ ಗಿಲ್ಲ ಕೊಡ್ತಿರೋ? ಕೊಡ್ತೀವಿ ಸರ್. ಕೊಡ್ತೀರಾ? ಹೌದು ಸರ್. ನೀವು ತಗೊಂಡಿದ್ದೀರೋ? ಇಲ್ಲ ಸರ್, ನಾನು ತಗೊಂಡಿಲ್ಲ. ನಿಮಗೆ ದುಡ್ಡೇ ಬೇಡ ಅನ್ಸುತ್ತೆ? ಹಂಗೇನಿಲ್ಲ ಸರ್. ಅಂದ್ರೆ ಅಗತ್ಯ ಇರೋರಿಗೆ ಕೊಟ್ಟಿದ್ವಿ ಸರ್. ಕೊಡ್ತೀರಾ? ಕೊಡ್ತೀವಿ ಸರ್. ಆಮೇಲೆ ಕಡಿಮೆ ಬಡ್ಡಿ ಹಾಕ್ಬಿಟ್ಟು ಇಸ್ಕೊಂತೀರಿ ಸರ್? ಹೌದು ಸರ್. ಅದು ಒಂದು ಅನುಕೂಲ. ಅನುಕೂಲ. ಮತ್ತೆ ನೀವೆಲ್ಲ ಸೇರ್ಕೊಂಡು ಚರ್ಚೆ ಮಾಡ್ತೀರಿ? ಹೌದು ಸರ್. ಒಬ್ರ ಜಮೀನಲ್ಲಿ ಇನ್ನೊಬ್ರು ಕೆಲಸ ಮಾಡೋದು ಆತರದ ಏನಾದ್ರು ಇದೆಯಾ? ಹೌದು ಇದೆ ಸರ್. ಇದೆ ಮುಯ್ಯಾಳು ಅಂತ. ಮುಯ್ಯಾಳು ಅಂತ ಇದೆ ಸರ್. ಹೇಳಿ ಮತ್ತೆ ಅದ್ರ ಬಗ್ಗೆ ಸರ್. ನಾವೊಂದ್ 3 ಜನ ಜೊತೆಯಾಗಿದ್ದೀವಿ. ಅವ್ರ ಆಕರಿಸ್ ನಾವ್ ಹೋಗ್ತೀವಿ, ನಾವ್ ಆಕರಿಸ್ ಅವ್ರು ಬರ್ತಾರೆ. ಪ್ರತಿಯೊಂದು ಕೆಲಸನು ನಾವೇ ಮಾಡ್ತೀವಿ ಸರ್. ಉಳುಮೆಯಿಂದ ಹಿಡಿದು ನಮ್ದು ಎತ್ತಿದೆ, ಅದರಿಂದ ಎಲ್ಲ ಬಂದು ಒಟ್ಟಿಗೆ ಮಾಡ್ಕೊತೀವಿ ಸರ್ ಕೆಲಸ ಎಲ್ಲ. ಯಾವ್ದು ಹಳ್ಳಿಕಾರ ಅಮೃತ ಮಾರ್ಲ ನಿಮ್ದು? ಸರ್ ಮಾಮೂಲಿ ಸರ್, ಹಳ್ಳಿಕಾರ. ಹಳ್ಳಿಕಾರ? ಹಳ್ಳಿಕಾರ. ಸರಿ. ಅಂದ್ರೆ ಈಗ ನೀವು ಉಳಿದ ನಿಮ್ 3 ಜನ ಸ್ನೇಹಿತರಿಗೆ ಉಳುಮೆ ಎಲ್ಲ ಮಾಡ್ಕೊಡ್ತೀರಿ? ಅವ್ರ ಮಾಡ್ತಾರ ಸ್ವಾಮಿ, ನಾವ್ ಮಾಡಲ್ಲ, ರಮೇಶ್ ಅಂತ ಇದೆ ಅವರೆಲ್ಲ ಮಾಡ್ತಾರ ಸರ್ ಕೆಲಸ. ಎತ್ ಮಾಡಿಕೊಂಡ್ರೆ ನೀವು, ಅವರು ಉಳುಮೆ ಮಾಡ್ತಾರೆ? ಎಲ್ಲಾರು ಮಾಡ್ತೀವಿ, ಎಲ್ಲಾರು ಮಾಡ್ತೀವಿ ಸರ್. ಎಲ್ಲಾರು ಮಾಡ್ತಾರೆ ಅಲ್ವಾ? ಹೌದು ಸರ್. ಹಾಗಾಗಿ ಪರಸ್ಪರ ಸಹಕಾರ ಕೊಡ್ತಾ ಇರೋದ್ರಿಂದ ನಿಮ್ಗೆ ಬಿತ್ತನೆ ಮಾಡೋದು, ಕಟಾವು ಮಾಡೋದು ಎಲ್ಲ ಏನು ಸಮಸ್ಯೆ ಆಗಿಲ್ಲ. ಆಮೇಲೆ ನಿಮ್ಮ ಸಂಘದ ವತಿಯಿಂದ ಸಣ್ಣ ಪುಟ್ಟ ಪ್ರವಾಸ ಟೂರ್ಗೆ ಹೋಗ್ತಿರ್ತೀರಾ? ಇನ್ನೂ ಹೋಗಿಲ್ಲ ಸರ್. ಇನ್ನೂ ಹೋಗಿಲ್ಲ. ಮುಂದಕ್ಕೆ ಹೋಗ್ತೀರಾ? ಹೋಗ್ಲಿ. ಬೇರೆ ಅಕ್ಕಪಕ್ಕದ ಹಳ್ಳಿನಲ್ಲಿ ಆಲೂಗಡ್ಡೆ ಚೆನ್ನಾಗಿ ಬೆಳೆದಿರ್ತಾರಲ್ಲ, ಅವ್ರ ಜಮೀನಿಗಾರು ಹೋಗಿದ್ದೀರಾ? ಹೋಗಿದ್ರಿ ಸರ್. ಯಾರ್ಯಾರ ಜಮೀನಿಗೆ ಹೋಗಿದ್ರಿ ಸರ್? ಒಂದ್ಸತಿ ನಮ್ಮ ಸಂಘದಿಂದ ಕಂಬ್ರಿಗೆ ಕರ್ಕೊ ಹೋಗಿದ್ರಿ ಸರ್. ಅಲ್ಲಿ ಹೋಗಿ ನೋಡ್ಕೊ ಬಂದಿದ್ದಿ ಸರ್. ಹೌದಾ? ಹೌದು ಸರ್. ಅಲ್ಲಿ ಚೆನ್ನಾಗಿ ಬೆಳೀತಾರ? ಚೆನ್ನಾಗಿ ಬೆಳೆದಿದ್ರಿ ಸರ್. ನಿಮಗಿಂತ? ನಮ್ಕಿಂತ ಚೆನ್ನಾಗಿ ಬೆಳೆದಿದ್ದಾರೆ ಸರ್. ಹೌದಾ? ಹೌದು ಸರ್. ಏನ್ ತಿಳ್ಕೊಂಬಂದ್ರಿ ಅಲ್ಲಿ ಸರ್? ನೀವ್ ಏನ್ ಮಾಡಿತ್ತಿಲ್ಲ, ಅವ್ರೇನ್ ಮಾಡಿದ್ರು ಚೆನ್ನಾಗಿ? ಅವ್ರು ಟ್ರಿಪ್ ಮಾಡಿದ್ರು ಸರ್. ನಾವು ಟ್ರಿಪ್ ಮಾಡಿರ್ಲಿಲ್ಲ. ಅವ್ರು ಟ್ರಿಪ್ ಮಾಡಿ ಬೆಳೆದಿದ್ರು ಬೇಸಿಗೆ, ನಾವು ಟ್ರಿಪ್ ಮಾಡಿರ್ಲಿಲ್ಲ. ಅದು ಬೆಳೆ ಚೆನ್ನಾಗಿತ್ತು ಸರ್ ಟ್ರಿಪ್ ಮಾಡೋದ್ರಿಂದ, ಒಳ್ಳೆ ಉತ್ತಮ ಇಳುವರಿ ಬಂತು. ಈಗ ಹೇಗಿದೆ ನಿಮ್ ಬೆಳೆ, ಯಾವ ಸ್ಥಿತಿನಲ್ಲಿದೆ? ಸರ್ ಈಗ ನಮ್ದು 2.5 ತಿಂಗಳಾಗಿದೆ ಸರ್ ಆಲ್ರೆಡಿ. ಇನ್ನೊಂದು 15 ದಿವಸ ಟೈಮ್ ಇದೆ, ಅದ್ರ ಮಳೆ ಬರುತ್ತೆ ಅಲ್ವಾ ಸರ್? ಬುಡಕ್ ಬಿಡಿ, ಆಲೂಗಡ್ಡೆ ಕಟಾವ್ ಮಾಡೋ ಟೈಮ್ಗೆ ಹೇಳಿ ಗಿರಿಧರ್ ಅವ್ರೆ, ಈಗ ಆಲೂಗಡ್ಡೆ ಕಟಾವಿಗೆ ಬಂದಿದೆ ಅಂತ ಯಾವ ತರ ತೀರ್ಮಾನ ಮಾಡಬೇಕು, ಯಾವ ತರ ಕಟಾವ್ ಮಾಡಬೇಕು ಅಂದ್ರೆ? ಒಂದು 85-90 ದಿವಸ ಮಿನಿಮಮ್ ಅದು ಇರ್ಲೇಬೇಕು ಸರ್. ತೊಂಬತ್ತು ದಿವಸ ಆಯ್ತು ಅಂದ್ರೆ ಪ್ರತಿಯೊಬ್ಬ ರೈತರು ಕೂಡ ಅದನ್ನ ದಿನ ಬಿತ್ತನೆ ದಿನದಿಂದ ಲೆಕ್ಕ ಹಾಕೊಂಡಿರ್ತಾರೆ. ನಾವು ಕೂಡ ಹೇಳಿರ್ತೀವಿ ಭೂಮಿ ಸಿದ್ಧತೆಯಿಂದ ಕೊನೆ ಹಾರ್ವೆಸ್ಟ್ ವರ್ಗೂ ಕೂಡ ದಿನಗಳನ್ನ ಲೆಕ್ಕ ಹಾಕಬೇಕು, ಮತ್ತೆ ಏನೇನು ಖರ್ಚು ಮಾಡಿರ್ತೀರಿ ಅದನ್ನ ಬರೀಬೇಕು, ಕೀಟಗಳು ನಿರ್ವಹಣೆ ಮಾಡ್ತಕ್ಕಂಥ ರೋಗಗಳನ್ನ ಔಷಧಿಗಳನ್ನ ಮಾಡಿರ್ತಾರೆ, ಅದೆಲ್ಲನೂ ಕೂಡ ಪ್ರತಿಯೊಂದು ದಾಖಲೆ ತರದಲ್ಲಿ ಬರೀಬೇಕು ಅದಂತೆಲ್ಲ ಮಾಹಿತಿ ಕೊಟ್ಟಿರ್ತೀವಿ ಸರ್. ಅದರ ಪ್ರಕಾರ ಅವರು ಗೊತ್ತಿರುತ್ತೆ ಸರ್ ಬಿತ್ತನೆ ಯಾವಾಗ ಮಾಡಿರ್ತೀವಿ ಅನ್ನೋದೆಲ್ಲ ಗೊತ್ತಿರುತ್ತೆ. ಅದರಿಂದ 85-90 ದಿವಸ ನಂತರ ಹಾರ್ವೆಸ್ಟ್ ಮಾಡಬೇಕು ಅಂತ ಹೇಳಿರ್ತೀವಿ. ಅದೇ ಪ್ರಕಾರ 90 ದಿವಸ ಆದ ನಂತರ ಹಾರ್ವೆಸ್ಟ್ ಎಲ್ಲ ಮಾಡಕ್ಕೆ ರೆಡಿ ಇದಾರೆ ಸರ್. ಈಗ ಕಟಾವು ಎಲ್ಲ ಸುಮಾರು ಹೆಚ್ಚು ಕಡಿಮೆ 80-85 ದಿವಸ ಆಗಿದೆ, ಇನ್ನು ಒಂದು ವಾರದೊಳಗೆಲ್ಲ ಹಾರ್ವೆಸ್ಟ್ ಮಾಡ್ತಾರೆ, ಒಳ್ಳೆ ಧಾರಣೆ ಇದೆ. ಅದೊಂದು ಖುಷಿ ಸಮಾಚಾರ ಸರ್. ಈ ವರ್ಷ ಯಾವ ರೀತಿ ಕಟಾವು ಮಾಡ್ತೀರಿ ಹೇಳ್ರಿ ಸುದೀಪ್ ಅವ್ರ. ಹೌದು ಸರ್, ಎತ್ತಿನಲ್ಲಿ ಕೇಳ್ತೀವಿ ಸರ್, ಎತ್ತಿನಲ್ಲಿ ಕಿತ್ತು ಆಳೆಲ್ಲ ಆಯ್ಸಿ ಒಂದ್ ತಟ್ಟೆ ಕೂಡ ಹಾಕಿ ಆಮೇಲೆ ಚೀಲ ಮಾಡಿತ್ತಿ ಸರ್. ನೀವೇ ನಾಲ್ಕು ಜನ ಇದ್ರಲ್ರಿ ಸ್ನೇಹಿತರು? ಹೌದು ಸರ್. ಆದ್ರೂ ಆಳು ಕರ್ಕತ್ತೀರಾ? ಆಳು ಬೇಕು ಸರ್. ಏನ್ ಆಳು ಬೇಕು? ಹೌದಾ? ಹೌದು ಸರ್. ಕೆಂಡೆನ ಒಂದ್ ಕಡೆ ಹಾಕ್ತೀರಿ? ಹಾಕ್ತಿ ಸರ್. ಅದನ್ನೆಲ್ಲ ಇಟ್ಕೋಬೇಕು ಅಂತಾದ್ರೆ ಶೇಖರಣೆ ಮಾಡೋದಕ್ಕೆ ಏನೋ ವ್ಯವಸ್ಥೆ ಇದೆಯಲ್ಲ, ಅದನ್ನೇನ್ ಮಾಡ ಶೇಖರಣೆ ಏನ್ ಮಾಡಲ್ವಾ? ಶೇಖರಣೆ ಏನ್ ಮಾಡಲ್ಲ ಸರ್. ಕಿತ್ತ ತಕ್ಷಣ ಮಾರ್ತಿರಲ್ಲ? ಹೌದು ಸರ್. ಹೌದು. ಎಲ್ ಮಾರ್ತೀರಿ ಸರ್? ಬೆಂಗಳೂರು. ಹ್ಮ್. ಇಲ್ಲ ಅಂದ್ರೆ ಇಲ್ಲೇ ಯಾರು ಬಂದ್ರೆ ಮಾರ್ವಾಡ್ ಬಂದ್ರೆ ಇಲ್ಲೇ ಕೊಡ್ತೀವಿ ಸರ್. ತೂಕ? ತೂಕ 50 ಕೆಜಿ ಸರ್. ಅಂದ್ರೆ ತೂಕ ಮಾಡಕ್ ಯಂತ್ರ ಮಾಡಿಕೊಂಡಿದ್ರೆ ನೀವೇ? ಇಲ್ಲ ಸರ್, ಅವ್ರು ತಗೋ ಬರ್ತಾರೆ. ಅದ್ರಲ್ಲಿ ಮೋಸ ಗೀಸ ಮಾಡಿದ್ರೆ ಸರ್? ಕಂಪ್ಯೂಟರ್ಸ್ ಎಲ್ಲ ತರ್ತಾರೆ. ಹೌದಾ? ಅದರಲ್ಲೂ ಮೋಸ ಮಾಡ್ಬೋದು ಕಣ್ರಿ. ಹಂಗೇನಾರ ನಾವು ತಗೋಬರ್ತೀವಿ ಸರ್, ನಮ್ದು ಸ್ಕೇಲ್ ಇದೆ. ಅದನ್ನೇ ಕೇಳಿತ್ತು, ನೀವು ಸಂಘ ಮಾಡ್ಕೊಂಡಿದೀರಿ ಅಂತಂದ್ಮೇಲೆ ಸ್ವಲ್ಪ ಅಷ್ಟಾದ್ರೂ ಜಾಣತನ ಉಪಯೋಗಿಸಿ ನೀವೊಂದು ಸ್ಕೇಲ್ ಇಟ್ಕೊಂಡ್ರೆ ಎಲ್ಲರಿಗೂ ತೂಕ ತೂಕ ನೀವೇ ಕೊಡಬಹುದಲ್ಲ. ಹೌದು ಅಂತೀರಾ ಇಲ್ಲ ಅಂತೀರಾ? ಹೌದು ಸರ್. ಹೌದು. ಅಂದ್ರೆ ಈಗ ಕಟಾವು ಮಾಡ್ತೀರಿ, ಚೀಲ ಅವ್ರು ತಂದಿರ್ತಾರೆ, ಚೀಲ ತಂದಿರ್ತಾರೆ, ಅವ್ರು ತುಂಬ್ಕೋತಾರೆ, ನೀವು ತೂಕ ಲೆಕ್ಕ ಹಾಕಂತೀರಿ, ದುಡ್ಡು ಇಸ್ಕಂತೀರಿ. ಒಂದು ಎಕರೆಗೆ ಆಲೂಗಡ್ಡೆ ಬೆಳೆಯ ಖರ್ಚು ಎಷ್ಟಾಗುತ್ತೆ? 35-40 ಸಾವಿರ ಆಗುತ್ತೆ ಸರ್. ಹೌದಾ? ಕೆಲವರು 50 ಸಾವಿರ ಮಾಡ್ತೀವಿ ಅಂತಾರೆ. ಹೌದು ಸರ್, ಮಾಡ್ತಾರೆ. ಕಮ್ಮಿ ನಮ್ದು ಖರ್ಚಿಲ್ವಾ ಸರ್? ನಾವೆಲ್ಲ ನಾವೇ ಮಾಡೋದ್ರಿಂದ 35-40 ಸಾವಿರ ಆಗಿದೆ ಸರ್. ಆದಾಯ ಎಷ್ಟು ಬರುತ್ತೆ? ಆಳು ಕಿತ್ ಮೇಲೆ ಗೊತ್ತಾಗುತ್ತಲ್ಲ ಸರ್. ಕಿತ್ ಮೇಲೆ ಗೊತ್ತಾಗೋದು. ಹೌದಾ? ಹೌದು. ಅಂದ್ರೆ ನೋಡಕ್ ಚೆನ್ನಾಗಿದೆ ಬೆಳೆ ಅಂತಂದ್ರಿ? ಹೌದು ಸರ್, ನೋಡಕ್ ಚೆನ್ನಾಗಿದೆ. ಮಣ್ಣೊಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಕಿತ್ತಾಗಲೇ ಗೊತ್ತಾಗಲ್ಲ. ಪ್ರತಿ ಸರಿ ಒಳ್ಳೆ ಇಳುವರಿನೇ ತಗತಾ ಇದ್ದೀರಿ ನೀವು. ಪರವಾಗಿಲ್ಲ ಸರ್, ಪರವಾಗಿಲ್ಲ. ಗೆಂಡೆ ಚೆನ್ನಾಗಿದೆ, ಸುದೀಪ್ ಅಣ್ಣ ಬೆಳೆದಿರೋದು ಒಳ್ಳೆ ರುಚಿಯಾಗಿದೆ ಅಂತ ಹೇಳ್ತಾರ? ಹಂಗೇನ್ ಹೇಳಲ್ಲ ಸರ್. ಹಂಗೇನ್ ಹೇಳಲ್ಲ, ಎಲ್ಲ ಗೆಂಡೆನೂ ಮಾಮೂಲಿ. ಎಲ್ಲ ಗೆಂಡೆ ಮಾಮೂಲಿ. ನಿಮ್ ಮನೆಯಲ್ಲಿ ಆಲೂಗಡ್ಡೆ ಏನೇನ್ ಮಾಡಾಕ್ತಾರ ನಿಮ್ಗೆ? ಚಿಪ್ಸ್ ಮಾಡ್ತೀವಿ, ಆಲೂಗಡ್ಡೆ ಸಾಂಬಾರ್ ಪಲ್ಯ ಮಾಡ್ತೀವಿ. ಪರವಾಗಿಲ್ಲ. ಈಗ ಹೇಗಿದೆ ಆಲೂಗಡ್ಡೆ ಬೆಳೆ ಪರಿಸ್ಥಿತಿ? ಈಗೇನಾದ್ರೂ ಸಿಂಪರಣೆ ಮಾಡ್ಬೇಕಾಗತ್ತ ರೈತರು? ಏನು ಗಿರಿಧರ್ ಅವ್ರೆ, ಈಗ ಅಂದ್ರೆ ಕೊನೆ ಹಂತದಲ್ಲಿ ಇರೋದ್ರಿಂದ ಹಾರ್ವೆಸ್ಟಿಂಗ್ ಟೈಮ್ ಆದ್ರಿಂದ ರೋಗ ಏನಿದೆ ಅದನ್ನ ನೋಡಿ ಅದಕ್ಕೆ ತಕ್ಕಂಗೆ ನಾವು ಔಷಧಿ ಸಿಂಪರಣೆ ಮಾಡ್ಬೇಕಾಗತ್ತೆ. ಈಗ ಅಂಗಮಾರಿ ಇತ್ತು ಅಂದ್ರೆ ಅದಕ್ಕೆ ಮೊದಲು ಮಾಕ್ಸಿಮೇಟ್ ಮಾಡಿರ್ತಾರೆ, ನಂತರ ಅಕ್ರೋಬೆಟ್ ಹೋಗ್ತಾರೆ, ಆಮೇಲೆ ಸೆಕ್ಟಿನ್ ಮಾಡ್ತಾರೆ, ಈ ತರ ಒಂದು ಇರುತ್ತೆ. ಅದು ಯಾವ ಹಂತದಲ್ಲಿ ಅದನ್ನ ನೋಡಿ ಅದಕ್ಕೆ ತಕ್ಕಂಗೆ ನಾವು ಸಿಂಪರಣೆ ಮಾಡ್ಬೇಕಾಗತ್ತೆ ಸರ್. ಕರಿಕಡಿ ಏನ್ ರೋಗ ಇದೆ ಈಗ ನಮ್ಮ ಭಾಗದಲ್ಲಿ? ಈಗ ಕರಿಕಡಿ ಎಲ್ಲ ಆರಂಭದಲ್ಲೇ ಮೈಟೆಕ್ಸ್ ಮೇಡನ್ ಎಲ್ಲ ಸಿಂಪರಣೆ ಮಾಡಿ ಕಂಟ್ರೋಲ್ ಆಗಿದೆ. ಅದಾದ ನಂತರ ಅಂಗಮಾರಿ ಬಂದಿತ್ತು. ಅಂಗಮಾರಿ ಬಂದಾಗ ಅದು ಫಸ್ಟ್ ಅವರು M45 ಡಿಸ್ಕೊಂತಾರೆ, M45 ಸ್ಪ್ರೇ ಸಿಂಪರಣೆ ಮಾಡ್ಕೊಂಡು ಮತ್ತೆ ಬರ್ತಾ ಇದ್ರು. ಅದಾದ ನಂತರ ಅಂಗಮಾರಿ ಮೊದಲ ಹಂತದಲ್ಲಿ ಕಂಡಾಗ ತಕ್ಷಣ ಮಾಕ್ಸಿಮೇಟ್ ಮಾಡಿದರೆ, ಮಾಕ್ಸಿಮೇಟ್ ಅಲ್ಲಿ ಸ್ವಲ್ಪ ಕೆಲವು ಕಂಟ್ರೋಲ್ ಆಗಿಲ್ಲ, ಅಂತದ್ರ ಸಂದರ್ಭದಲ್ಲಿ ಅಕ್ರೋಬೆಟ್ ಮಾಡಿದರೆ ಸರ್. ನೀವು ಏನೇನು ಔಷಧಿ ಹೊಡಿದ್ರಿ? ಅಕ್ರೋಬೆಟ್ ಸೆಸ್ಟಿನ್, ಆಮೇಲೆ M45 ಮ್ಯಾಕ್ಸಿಮೇಟ್ ಹೊಡೆದೀನಿ. ಹೌದಾ? ಒಟ್ಟು ಒಂದು 5 ಸರಿ ಔಷಧಿ ಹೊಡೆದಿದ್ರಿ? 5 ಸರಿ ಹೊಡೆದೀನಿ. ಹೌದು. ಆದ್ರೂ ಹತೋಟಿ ಆಗಿಲ್ಲ ನಿಮ್ಗೆ? ಪರವಾಗಿಲ್ಲ ಸರ್, ಬಂದಿದೆ ಬಂದಿದೆ. ಹೌದು, ಇಳುವರಿ ಬರ್ತದೆ ಬರುತ್ತೆ ಅಂತ ನಿರೀಕ್ಷೆಯಲ್ಲಿ ಇದೀವಿ ಸರ್. ಅಲ್ವಾ? ಈಗ ಆಲೂಗಡ್ಡೆ ಬೆಳೆನಲ್ಲಿ ಬಿತ್ತನೆ ಬೀಜ ಆಯ್ಕೆ, ಆಳವಾದ ಉಳುಮೆ, ಸರಿಯಾಗಿ ಯಂತ್ರದಲ್ಲಿ ಬಿತ್ತನೆ, ಆಮೇಲೆ ಸರಿಯಾಗಿ ಪೋಷಕಾಂಶನ ನಿರ್ವಹಣೆ ಮಾಡೋದು, ಇವೆಲ್ಲ ಬಹಳ ಮುಖ್ಯ ಅಂತಾರೆ. ಅಲ್ವೇನ್ರಿ ಸುದೀಪ್ ಅವ್ರೆ, ನೀವು ಮುಖ್ಯ ಅಂತೀರಾ? ಹೌದು ಸರ್, ಮುಖ್ಯ ಸರ್. ಅಲ್ವಾ? ಈಗ ಆಳವಾಗಿ ಯಾಕೆ ಉಳುಮೆ ಮಾಡ್ಬೇಕು ಅಂತೀರಿ? ಮಾಡಿದ್ರೆ ಇಳುವರಿ ಉತ್ತಮವಾಗಿ ಬರುತ್ತೆ ಸರ್. ಅದೇ ಯಾಕೆ ಅಂತ, ಹಂಗೆ ಮ್ಯಾಲ್ ಮೇಲೆ ಉತ್ತು ಬಿತ್ತರೆ ಯಾಕೆ ಉಳ ಇಳುವರಿ ಬರೋದಿಲ್ಲ ಸರ್? ಅದು ಉಕ್ಕಿಯ ಚೆನ್ನಾಗಿ ಆಗಿರೋದಿಲ್ಲ ಸರ್, ಫಲವತ್ತತೆ ಇರಲ್ಲ. ಓನೇ ನಿಮ್ ಜಮೀನಿನ ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡಿದ್ದೀರಾ? ಸರ್ ಮಾಡ್ಸಿದ್ದೀನಿ ಸರ್. ಮಾಡಿಸಿದ್ರಿ? ಮಾಡಿಸಿದ್ದೀನಿ. ಯಾವಾಗ ಮಾಡಿಸಿದ್ರಿ? ಸರಿ, ಒಂದ 2 ವರ್ಷ ಆಯ್ತು ಸರ್. ಯಾಕೆ ಮಾಡಿಸಿದ್ರಿ? ಸರ್ ಏನ್ ಬೆಳಿಬಹುದು ಅಂತ ಚೆಕ್ ಮಾಡ್ಸಕಂತ ಮಾಡಿಸಿದ್ದೆ ಸರ್. ಅಲ್ವಾ? ನೀವು ನಿಮ್ಮ ಆರೋಗ್ಯ ಪರೀಕ್ಷೆ ಮಾಡಿಸ್ಕೊತೀರಲ್ಲ, ಹಂಗೆ ಮಣ್ಣಿಂದು ಆರೋಗ್ಯ ಪರೀಕ್ಷೆ ಮಾಡಿಸಿದ್ರಿ? ಹೌದು ಸರ್. ಪರೀಕ್ಷೆ ಮಾಡಿದವ್ರು ಏನ್ ಹೇಳಿದ್ರು ನಿಮ್ ಮಣ್ಣು ಹೆಂಗಿದೆ ಅಂತೆ? ನಮ್ಮ ಇದ್ರಲ್ಲಿ ಆಲೂಗಡ್ಡೆ ತುಂಬಾ ಚೆನ್ನಾಗಿ ಬೆಳಿಬಹುದು ಅಂತ ಹೇಳಿದ್ರು ಸರ್. ಹೇಳಿಬಿಟ್ರ? ಹೇಳಿದ್ರು. ಯಾವ ಪೋಷಕಾಂಶದ ಕೊರತೆನೂ ಇಲ್ಲ ಅಂದ್ರ ಪೊಟಾಷಿಯಂ ಸ್ವಲ್ಪ ಹಾಕ್ಬೇಕು, ನಿಮ್ಮ ನೆಲದಲ್ಲಿ ಪೊಟಾಷಿಯಂ ಅಂಶ ಕಮ್ಮಿ ಇದೆ ಅಂತ ಹೇಳಿದ್ರೆ. ನೀವು ಆಲೂಗಡ್ಡೆ ಬೆಳೆಗೆ ಪೊಟಾಷಿಯಂ ಹಾಕದೇ ಇಲ್ಲ ಅಲ್ವಾ? ಹಾಕೋದಿಲ್ಲ ಸರ್. ಅಲ್ವಾ? ಈಗ ಹಾಕ್ತೀವಿ. ಈಗ ಹಾಕ್ತೀವಿ ಸರ್. ಎಷ್ಟು ಹಾಕ್ತೀರಿ? ಸರಿಗೆ ಎಕರೆ 3 ಚೀಲ ಹಾಕ್ತೀನಿ ಸರ್. ಹೌದಾ? ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ? ಸರ್ 4 ಚೀಲ ಹಾಕ್ಬೇಕು, ಆದ್ರೆ 3 ಚೀಲ ಹಾಕ್ತೀವಿ ಸರ್. ಯಾಕೆ? ದುಡ್ಡಿಲ್ಲ ಅಂತ? ಇಲ್ಲ ಸರ್, ಹಂಗೇನಿಲ್ಲ ಸರ್. 3 ಚೀಲ ಹಾಕಿದೀವಿ ಸರ್. ಸುಮ್ನೆ ನೋಡುವ ಅಂತ ನೋಡೋಣ. 3 ಚೀಲದಲ್ಲೇ ಆಗಿದ್ರೆ ಆಗ್ಬಿಡ್ಲಿ, 1 ಚೀಲ ದುಡ್ಡು ಉಳ್ಕತ್ತದೆ ಅಂತ. ಹೌದೇನ್ರಿ ಸುದೀಪ್ ಅವ್ರೆ? ಹೌದು, ಅವ್ರು ಹೇಳದಷ್ಟು ಹಾಕ್ಬೇಕಲ್ವೇನ್ರಿ? ಆಗ್ಲಿ ಬಿಡ್ರಪ್ಪ, ಈಗ 1 ಚೀಲ ಕಡಿಮೆ ಆದ್ರೂ, 1-4 ಚೀಲ ಗೆಂಡೆ ಇಳುವರಿ ಕಡಿಮೆ ಆದ್ರೆ ನಷ್ಟ ಅಂತ ಅನ್ಸಲ್ವ ನಿಮಗೆ? ಆಗುತ್ತಾ ಇಲ್ವಾ? ನಷ್ಟ ಅನ್ಸುತ್ತ. ಹೇಳಿ ಗಿರಿಧರ್ ಅವ್ರೆ, ನೀವು ಇವ್ರ ಊರಲ್ಲೂ ಸಂಘ ಮಾಡಿದೀರ? ಹೌದು ಸರ್. ಹೌದು ಸರ್. ನಿಮ್ ಸಂಘದ ಹೆಸರು ಹೇಳಿದ್ರಿ ಅಲ್ವಾ? ನಾರಾಯಣ ಭೈರವೇಶ್ವರ ಆಲೂಗಡ್ಡೆ ಬೆಳೆಗಾರರ ಸಂಘ. ಓಕೆ, ನಮ್ಮ ಇವರು ಚೆನ್ನಾಗಿ ಬೆಳೀತಾರ ಬೆಳೆನ? ಬೆಳೀತಾರ ಸರ್. ಈ ಕಳೆದ ವರ್ಷ ಒಂದು ಸಿಪ್ ಅಂತ ಇದೆ, ಆ ಯೋಜನೆ ಮುಖಾಂತರ ನಾವು ಒಂದು ಟ್ರಯಲ್ ಮಾಡಿಸಿದ್ವಿ ಅವರಿಗೆ. ಎಲ್ಲ ಟ್ರ್ಯಾಕ್ಟರ್ಲೇ ಮಾಡಿಸಿದ್ವಿ, ಎಲ್ಲ ನಮ್ಮ ಸಂಘದ ಸದಸ್ಯರನ್ನು ಕರೆಸಿದ್ವಿ ಅದನ್ನ, ಮತ್ತೆ ಸಂಘದಲ್ಲಿ ಇಲ್ಲದೆ ಇರತಕ್ಕಂಥ ಸದಸ್ಯರನ್ನು ಕರೆಸಿ ಒಂದು ಪ್ರಾಯೋಗಿಕ ಮಾಡಿಸಿದ್ವಿ ಅಲ್ಲಿ ಇವ್ರ ಜಮೀನಲ್ಲಿ. ಚೆನ್ನಾಗಿ ಬಂದಿತ್ತು, ಇಳುವರಿ ಎಲ್ಲ ಚೆನ್ನಾಗಿ ಬಂದಿತ್ತು, ಮತ್ತೆ ಮಿಷಿನ್ ಅಲ್ಲಿ ಮಾಡಿಸಿದ್ವಿ, ಖರ್ಚು ತುಂಬಾ ಕಡಿಮೆ ಆಗಿದೆ, ಇಳುವರಿನೂ ಚೆನ್ನಾಗಿ ಬಂದಿದೆ. ಹೌದ್ರಿ? ಹೌದು ಸರ್. ಎಷ್ಟು ಇಳುವರಿ ಬಂತು ಅವಾಗ? 35 ಚೀಲ ಆಯ್ತು ಸರ್. ಹೌದಾ? ಹೌದು. ಎಷ್ಟು ಪ್ರದೇಶಕ್ಕೆ? ಅದು 15 ಕ್ವಿಂಟಲ್ ಆಯ್ತು ಸರ್. ಹೌದಾ? ಹೌದು ಸರ್. ಜೊತೆಗೆ ಅಲ್ಲಿ ಪ್ರಯೋಗ ಏನ್ ಮಾಡ್ತೀವಿ ಅದನ್ನ ಬೇರೆ ರೈತರುಗಳು ಕೂಡ ಒಂದು ಮಾಹಿತಿ ಸಿಗಲಿ ಅನ್ನೋ ಉದ್ದೇಶದಿಂದ ಎಲ್ಲರನ್ನೂ ಕರೆಸಿ ತೋರಿಸಿದ್ವಿ. ಎಲ್ರಿಗೂ ಮಿಷನಲ್ ಪ್ಲಾಂಟಿಂಗ್ ಮಾಡಿದ್ದು, ಮತ್ತೆ ರೋಗ ನಿರ್ವಹಣೆ ಮಾಡಿದ್ದು, ಟ್ರಿಪಲ್ ಮಾಡಿದ್ರು ಆ ವರ್ಷ. ಮತ್ತೆ ಮಾರ್ಕೆಟ್ ಕೂಡ ಆ ಟೈಮಲ್ಲಿ ಚೆನ್ನೈನಿಂದ ಒಂದು ನಿಂಜಾ ಕಾರ್ಟ್ ಅಂತ ಒಂದು ಕಂಪನಿಯವ್ರನ್ನ ಕರೆಸಿ ಅಲ್ಲೇ ಎಲೆಕ್ಟ್ರಾನಿಕ್ ಸ್ಕೇಲ್ ನಲ್ಲಿ 22 ಕೆಜಿ ಚೀಲ 200 ಗ್ರಾಮ್ ತೂಕ ಕಳೀತಾರೆ ಅಷ್ಟೇ. ಎಲೆಕ್ಟ್ರಾನಿಕ್ ಸ್ಕೇಲ್ ಅಲ್ಲಿ 22 ಕೆಜಿ ತೂಕದಂತೆ ಆನ್ಲೈನ್ ಪೇಮೆಂಟ್ ಅವರಿಗೆ ನಮ್ಮ ರೈತ ವಯಸ್ಸಾದ ರೈತ ಉತ್ಪಾದಕ ಕಂಪನಿಯಿಂದ ಪೇಮೆಂಟ್ ಕೊಡಿಸಿದ್ವಿ. ಒಂದು ವಾರದೊಳಗೆ ಇವರು ಹಾರ್ವೆಸ್ಟ್ ಮಾಡಿದ ಒಂದು ವಾರದೊಳಗೆ ಅವ್ರಿಗೆ ಹಣ ಸಂದಾಯ ಆಗಿದೆ. ಈ ವರ್ಷನೂ ಕೂಡ ಆತರ ಮಾಡಬೇಕು ಅಂತ ನಾವು ಒಂದು ಯೋಜನೆ ಇಟ್ಕೊಂಡಿದ್ವಿ. ನಿಮ್ ಜಮೀನಲ್ಲೇ ಒಂದು ಪ್ರಯೋಗ ಮಾಡಿದ್ರು ಚೆನ್ನಾಗಿದೆ ನೀವ್ ಹೇಳಿದ್ರಿ, ಅದನ್ನ ಮುಂದುವರಿಸ್ತಿಲ್ಲ ಮತ್ತೆ ಈ ವರ್ಷ? ನೆಕ್ಸ್ಟ್ ಬೇಸಿಗೆಗೆ ಮಾಡ್ಬೇಕು ಸರ್. ಬೇಸಿಗೆಗೆ ಮಾಡ್ತೀರಾ? ಬೇಸಿಗೆ ಮಾಡ್ತೀರಾ? ಅವಾಗ ಯಂತ್ರದಲ್ಲಿ ಹಾಕ್ತೀರಾ? ಹೌದು ಸರ್. ಆಮೇಲೆ ಹನಿ ನೀರಾವರಿ ಹಾಕ್ತೀರಾ? ಎಲ್ಲ ಬೇಸಿಗೆಗೆ ಇಟ್ಕೊಂಡಿದ್ದೀರಿ ಸರ್. ಮುಂಗಾರಿಗೆ ಯಾಕೆ ಸುಮ್ನೆ ಮೈಕೈ ನೋಯಿಸ್ಕೋಬೇಕು ಅಂತ ಮಳೆ ಪದ್ಧತಿನಲ್ಲೇ ಮಾಡ್ತಾ ಇದ್ದೀರಿ. ಮಳೆ ಪರವಾಗಿಲ್ಲ ಈ ವರ್ಷ ನಿಮ್ಗೆ? ಆಗಿದೆ ಸರ್, ಪರವಾಗಿಲ್ಲ, ಚೆನ್ನಾಗಿದೆ. ನಿಮ್ ಸುತ್ತೆಲ್ಲ ಬೆಳೆ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ನಿಮ್ದು ಒಬ್ಬರದೇ ಅಲ್ಲ? ಅಲ್ಲ, ಎಲ್ಲರದು ಚೆನ್ನಾಗಿದೆ ಸರ್. ಎಲ್ಲರದು ಚೆನ್ನಾಗಿದೆ. ಅಂದ್ರೆ ಆಲೂಗಡ್ಡೆ ಬೆಳೆನ ಕಳೆದ 5 ವರ್ಷದಿಂದ ಬೆಳೀತಾ ಇದ್ದೀರಲ್ಲ, ಯಾವತ್ತು ನಷ್ಟ ಆಗಿಲ್ವಾ ನಿಮ್ಗೆ? ಆಗಿದೆ ಸರ್. ಯಾಕಾಯ್ತು? ಬೋರ್ ಇರ್ಲಿಲ್ಲ, ಮಳೆ ಸರಿ ಆಗ್ತಿರ್ಲಿಲ್ಲ, ಹಾಗಾಗಿ ನಷ್ಟ ಆಗಿದೆ ಸರ್. ಈಗ ಬೋರ್ ಇದೆ, ಚೆನ್ನಾಗಿದೆ ಬೆಳೆ, ಈಗ ನಷ್ಟ ಆಗ್ತಿಲ್ಲ ಅಲ್ವಾ? ಬೆಳೆದ್ರೆ ನನ್ನಂಗ್ ಬೆಳೀರಿ ಆಲೂಗಡ್ಡೆ ಅಂತ ಬೇರೆಯವ್ರಿಗೂ ಹೇಳ್ತೀರಾ? ಹೇಳ್ತೀನಿ ಸರ್. ಹೇಳ್ತೀನಿ ಸರ್. ಚೆನ್ನಾಗಿ ಬೆಳೀತಾರೆ? ಚೆನ್ನಾಗಿ ಬೆಳೀತಿದ್ರೆ ಸರ್. ಈ ವರ್ಷ ಬಟ್ಟಿ ಜ್ಯೋತಿ ಎಲ್ಲ ಕೊಡಿಸಿದೀವಿ, ಇಳುವರಿ ಚೆನ್ನಾಗಿ ಬಂದಿದೆ, ಬೆಳೆ ಚೆನ್ನಾಗಿ ಮಾಡಿದ್ರೆ ಕಾಲಕ್ಕೆ ತಕ್ಕಂಗೆ ಅವರು ಏನೇನು ನಿರ್ವಹಣೆ ಮಾಡಬೇಕೋ ಅದೆಲ್ಲ ಮಾಡಿದ್ದಾರೆ ಈ ವರ್ಷ. ಇವ್ರು ಮಾತ್ರ ಅಲ್ಲ, ಇವರೆಲ್ಲ ಸಂಘ ಸದಸ್ಯರುಗಳು ಕೂಡ ನಾವು ಪಂಜಾಬಿನೇ ಬಿತ್ತನೆ ಬೀಜ ಎಲ್ಲ ತರಿಸ್ಕೊಟ್ಟಿದೀವಿ, ವಯಸ್ಸಾರ ರೈತ ಉತ್ಪಾದಕ ಕಂಪನಿಯಿಂದ ತರಿಸ್ಕೊಟ್ಟಿದೀವಿ. ಎಲ್ಲರೂ ಕೂಡ ನಿರ್ವಹಣೆ ಮಾಡ್ತಾ ಇದ್ದಾರೆ ಸರ್. ಚೆನ್ನಾಗಿದೆ, ಬೆಳೆ ಚೆನ್ನಾಗಿದೆ. ಯಾವ ತಳಿ ಚೆನ್ನಾಗಿದೆ ಅಂತೀರಿ? ಜ್ಯೋತಿ ಚೆನ್ನಾಗಿದೆಯಾ? ಅದ್ಯಾವ್ದು ನೀವು ಬಟ್ಟಿನ? ಹಿಮಾಲಿನಿ ಸರ್. ಅದಕ್ಕೆ ಬಟ್ಟಿ ಅಂತಾರ? ಬಟ್ಟಿ ಅದು ಕಂಪನಿ ಸರ್, ಬಟ್ಟಿ ಏನದು? ಬಟ್ಟಿ ಇದೆ, ಪವನ್ ಇದೆ, ಆಮೇಲೆ ಮಹೇಂದ್ರ ಸಮೃದ್ಧಿ ಇದೆ, ಬಟ್ಟಿ ಜ್ಯೋತಿ ಇದೆ, ಬಟ್ಟಿ ಹಿಮಾಲಿನಿ ಇದೆ. ಯಾವ ತಳಿ ಚೆನ್ನಾಗಿದ್ದಾರೆ ಸರ್? ನಾನು ಬಟ್ಟಿ ಹಾಕಿದೀನಿ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಹೆಚ್ಚಿನ ಮಾಹಿತಿಗೆ ನಮ್ ಕೇಳಿದ್ರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನ್ರಿ ಸುದೀಪ್ ಅವರೇ? 9449781615. ಇನ್ನೊಂದ್ಸರಿ 9449781615. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9449781615. ನಿಮ್ದು ಗಿರಿಧರ್ ಅವರೇ? ಸರ್, 9787712192. ಇನ್ನೊಮ್ಮೆ 9787712192. ಮತ್ತು ಒಂದ್ಸರಿ ಹೇಳ್ಬಿಡಿ. 9787712192. ಒಳ್ಳೇದು ಸುದೀಪ್ ಅವರೇ ಹಾಗೂ ಗಿರಿಧರ್ ಅವರೇ, ಆಲೂಗಡ್ಡೆ ಬೇಸಾಯದ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ, ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ಇದುವರೆಗೆ ಸುಧಾರಿತ ಆಲೂಗಡ್ಡೆ ಬೇಸಾಯ ಕುರಿತಂತಹ ಸಂವಾದ ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದ್ದವರು ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಆರ್ ಗಿರಿಧರ್ ಹಾಗೂ ಹಾಸನ ತಾಲೂಕು ಚಿಕ್ಕಡಲೂರು ಗ್ರಾಮದ ಸಿಎನ್ ಸುದೀಪ್. ಇದು ಇಂದಿನ ಚಿನ್ನದ ಗೆಂಡೆ. ಮತ್ತೆ ಮುಂದಿನ ಚಿನ್ನದ ಗೆಂಡೆ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಸಾವಯವದಲ್ಲಿ ಕೃಷಿಯ ಮಾಡಲು ಮಣ್ಣಿಗೂ ನಮಗೂ ಆರೋಗ್ಯ.